खरीद केंद्रों पर भीड़ ना लगाएं एवं किसानों को बारी बारी से बुलाएं। गोदामों पर खरीदी हुई फसल को लेने में शीघ्रता करें ताकि किसानों एवं श्रमिकों को रुकना ना पड़े। कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। किसान स्वस्थ रहें तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಾರ್ಯಕ್ರಮದಲ್ಲಿ ಯುವ ಕೃಷಿಕರ ಅನುಭವಗಳು ಕುರಿತು ಕಿರುವತಿಯ ನಾಗರಾಜ್ ಯಲ್ಲಪ್ಪ ಹೊಸ್ಮನಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಚ್ಬಿ ರಾಮಡಗಿ. ಈಗ ನಾಗರಾಜ್ ಯಲ್ಲಪ್ಪ ಹೊಸ್ಮನಿ ಅವರಿದ್ದಾರೆ, ಕಿರುವತಿಯವರು. ಯುವಕರು ಕೃಷಿಗೆ ಬಂದಿದ್ದಾರೆ, ಕೃಷಿಯನ್ನ ಮಾಡ್ತಾ ಇದ್ದಾರೆ. ಅಲ್ಲಿರುವಂತಹ ಕಷ್ಟ ಸುಖ ಏನು ಎಂತು ಎಲ್ಲವನ್ನ ಹೇಳ್ಕೊಂತಾರೆ. ಒಬ್ಬ ವಿದ್ಯಾವಂತರು ಕೃಷಿಗೆ ಬಂದಾಗ ಬೇರೆ ರೀತಿಯಿಂದನೇ ಚಿಂತನೆ ಮಾಡ್ತಾರೆ, ಬೆಳೆ ಆಯ್ಕೆ ಮಾಡ್ಕೊತಾರೆ, ಮಾರಾಟದಲ್ಲಿ ಇರುವಂತಹ ಅನೇಕ ತಂತ್ರಗಳನ್ನು ತಿಳ್ಕೊಳ್ತಾರೆ, ಹಾಗೆ ಮಾರಾಟ ಮಾಡೋಕಂತ ಬಯಸ್ತಾರೆ. ಈ ನಿಟ್ಟಿನೊಳಗೆ ಯುವಕರು ಹೆಚ್ಚಾಗಿ ಕೃಷಿಗೆ ಬರೋದ್ರಿಂದ ಕೃಷಿ ಉತ್ಪನ್ನ ಹೆಚ್ಚಾಗತ್ತೆ ಅನ್ನುವಂಥದ್ದು ಎಲ್ಲರ ತಿಳುವಳಿಕೆ. ಹಾಗಾಗಿ ಹೇಗೆ ಮಾಡ್ತಾ ಇದ್ದಾರೆ ನಾಗರಾಜ್, ಕೇಳೋಣ. ನಮಸ್ತೆ. ನಮಸ್ತೆ ಸರ್. ನೀವು ಕೃಷಿಗೆ ಬಂದ್ರಿ ವಿದ್ಯಾಭ್ಯಾಸ ಮುಗಿಸಿದ ಮೇಲೆ, ಎಷ್ಟು ಓದಿದ್ರಿ, ಯಾಕೆ ಕೃಷಿಗೆ ಬಂದ್ರಿ? 1992 ಸರ್ ನಾನು 7th ಪಾಸ್ ಆಗಿ 8th ಪಾದಾರ್ಪಣೆ ಮಾಡಿದೆ. ಆ ಟೈಮ್ನಲ್ಲಿ ತುಂಬಾ ನಮ್ಮ ಮನೆಯಲ್ಲಿ ಕಷ್ಟ. ಅಜ್ಜಿ ತಾಯಿಯವರು ಇಬ್ಬರೇ ಇದ್ರು, ನಾ ಇಬ್ಬರು ಅಣ್ಣ ತಮ್ಮ ಎರಡು ಜನ ಇದ್ವಿ. ಸ್ಕೂಲನ್ನು ಬಿಟ್ಟು 3 ಎಕರೆ ಜಮೀನು ಆಗಿತ್ತು ನಮ್ದು. 1972 ಸರ್ಕಾರದ ಆದೇಶದಿಂದ ಬಡ ಕುಟುಂಬಕ್ಕೆ 3 ಎಕರೆ ಜಮೀನನ್ನು ಕೊಟ್ಟಿದ್ರು. ಆ ಜಮೀನು ಸಾಗುವಳಿ ಮಾಡಿಕೊಂಡೆ ಜೀವನ ಮಾಡುವ ಅಂತೇಳಿ ನಮ್ಗೆ ಇನ್ಮುಂದೆ ಓದಿಸ್ಲಿಕ್ಕೆ ಆಗುದಿಲ್ಲ ಅಂತೇಳಿ ನಮ್ಮ ತಾಯಿಯವರು ಅಜ್ಜಿಯವರು ಸ್ಕೂಲನ್ನು ಬಿಡಿಸ್ಬಿಟ್ರು. ಬಿಡಿಸಿದ ತಕ್ಷಣ ನಾವು ಒಂದೇ ಸಲ ಕಿರುವತ್ತಿ ಗ್ರಾಮವನ್ನು ಬಿಟ್ಟು ಮದನೂರು ಗ್ರಾಮ ಪಂಚಾಯಿತಿ ಮಂಗನತಾವರಗಿರಿ ಅಂತ ಕಿರುವತ್ತಿಯಿಂದ 4 ಕಿಲೋಮೀಟರ್ ದೂರ ಆ ಗ್ರಾಮಕ್ಕೆ ಕಾಲಿಟ್ಟಿ ಸರ್. ಕಾಲಿಟ್ಟ ತಕ್ಷಣ ಸುತ್ತಮುತ್ತ ನೋಡಿದ್ರೆ ಗುಡ್ಡ ಕಲ್ಲು ಮುಳ್ಳು ಇದನ್ನೆಲ್ಲ ನೋಡಿದ ತಕ್ಷಣ ಏನ್ ಮಾಡ್ಬೇಕಂತ ದುಸ್ತಾ ಇಲ್ಲ ಸರ್. ಈ ಉಳುಮೆ ಮಾಡೋದು ಹೇಗೆ, ಎತ್ತನ್ನು ಹೆಂಗ್ ಹಿಡಿಬೇಕು, ವಿಕಾಸದಿಂದ ಹೆಂಗ್ ಇದು ಮಾಡಬೇಕು ಅನ್ನೋಂತ ಅನುಭವನೇ ಇಲ್ಲಾಗಿತ್ತು ಸರ್. ಆ ವರ್ಷದಲ್ಲಿ ಅಕ್ಕಪಕ್ಕದವರಿಗೆಲ್ಲರಿಗೂ ರೈತರಿಗೆ ಮಾಮ ಇದು ಹೇಗ್ ಮಾಡೋದು, ಅಣ್ಣ ಹೇಗ್ ಮಾಡ್ಬೇಕು ಅಂತ ಕೇಳ್ಕೊಂಡು ಒಬ್ಬರದ ಸಲಹೆಗಳನ್ನು ತಗೊಂಡು ಆ ವರ್ಷ ಬೇರೆಯವರ ದನಗಳನ್ನು ತಗೊಂಡು ಬಂದು ನಮ್ ಗೆದ್ದೆಯಲ್ಲಿ ಉಳುಮೆಯನ್ನು ಮಾಡಿಕೊಂಡು ಹತ್ತಿಯನ್ನ ಬೆಳೀತಾ ಇದ್ದೆ ಸರ್. ಆ ವರ್ಷದಲ್ಲಿ ಹತ್ತಿ ಬೆಳೆಯುವ ಟೈಮ್ನಲ್ಲಿ 1 ಕೆಜಿ DCH 32 ಹತ್ತಿಯಲ್ಲಿ ಉಳುಮೆ ಮಾಡಿದ್ದೆ ಸರ್. ಉಳುಮೆ ಮಾಡಿದ್ರೆ ಆ ವರ್ಷದಲ್ಲಿ ನನಗೆ ಬಂದಂತ ಹತ್ತಿ ಅಂದ್ರೆ ಸರ್ 1 ಕ್ವಿಂಟಲ್ 92 ಕೆಜಿ ಮಾತ್ರ ಬಂತು ಸರ್. 1 ಕೆಜಿಗೆ ನನ್ನ ಖರ್ಚು ಸರ್ ಆ ವರ್ಷ ಆಗಿದ್ದು 32,000. ಆಗಿನ ಬೆಲೆ ಸರ್ ಹತ್ತಿದು 6,200 1 ಕ್ವಿಂಟಲ್ಗೆ. ಇಷ್ಟ ಆದ ತಕ್ಷಣ ನಾನು ಕಷ್ಟದಲ್ಲಿ ಬಿದ್ದೆ ಸರ್. ಹಿಂದೇನು ಸಪೋರ್ಟ್ ಇಲ್ಲ ಸರ್ ನಮ್ಗೆ, ಸೈಡ್ ಬಿಸ್ನೆಸ್ ಇಲ್ಲ, ಯಾವ್ದು ಸಪೋರ್ಟ್ ಇಲ್ಲ ಯಾರ್ದು, ಸಾಲವನ್ನು ಹೇಗೆ ನಿಭಾಯಿಸಬೇಕು, ಮುಂದೆ ಏನ್ ಮಾಡಬೇಕು ಅನ್ನೋವಂತ ಒಂದ್ ಇದಕ್ ಬಂದಾಗ ನಮ್ಮ ಊರ ಹಿರಿಯರು ಒಂದ್ ಮಾರ್ಗದರ್ಶನ ಕೊಟ್ರು. ಇದೇ ಕಿರುವತ್ತಿಯ ಡಿಪೋದಲ್ಲಿ ನಾನು ಜಲ ಹಚ್ಚಲಿಕ್ಕೆ ತಮ್ಮ ನಾನು ಹೊರಟಿವಿ ಮೀಟರ್ ಲೆಕ್ಕ ಸರ್. ಆ ಮೀಟರ್ ಲೆಕ್ಕದಲ್ಲಿ ಜಲ ಹಚ್ಚಲಿಕ್ಕೆ ಹೊರಟೆ. ಜಲ ಹಚ್ಚಲಿಕ್ಕೆ ಹೋದಾಗ ಆ ಜಲ ಮೀಟರ್ ಲೆಕ್ಕದಲ್ಲಿ ಅಣ್ಣ ತಮ್ಮ ಹಚ್ಚಿದಾಗ ಅಲ್ಲಿ ಸುಮಾರು ನನಗೊಂದು 30,000-40,000 ರೂಪಾಯಿ ಮಳೆ ಬೀಳುವಷ್ಟರಲ್ಲೇ ಸಿಕ್ತು. ಅದರಿಂದ ನಾನು 2 ಎತ್ತಿನ ಖರೀದಿ ಮಾಡಿದೆ ಸರ್. 2 ಎತ್ತಿನನ್ನು ಖರೀದಿ ಮಾಡಿ ನಾನು ಮುಂದಿನ ದಿನಗಳಲ್ಲಿ ಮತ್ತು ಉಳುಮೆಯನ್ನು ಮಳೆ ಆಧಾರಿತ, ಬೋರ್ ಇಲ್ಲ ಏನಿಲ್ಲ, ಮಳೆ ಆಧಾರಿತವಾಗಿ ಮತ್ತು ನಾ ಜಮೀನು ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ. ಮತ್ತು ನೆಕ್ಸ್ಟ್ ಟೈಮ್ನಲ್ಲಿ ಮಾಡಿದಾಗ ಆ ವರ್ಷ ನಾನು ಮತ್ತು 1.5 ಕೆಜಿ ಹತ್ತಿಯನ್ನು ಹಾಕಿ 1 ಎಕರೆಯಲ್ಲಿ ಭತ್ತ ಮಾಡಿದೆ ಸರ್. ಭತ್ತ ನಮಗೆ ಊಟಕ್ಕೆ ಆಯ್ತು ಸರ್. ಹತ್ತಿ ಆ ವರ್ಷದಲ್ಲಿ ನನಗೆ 35 ಕ್ವಿಂಟಲ್ ಹತ್ತಿ ಆಯ್ತು ಸರ್. ಆದಾಗ ನನಗೆ ತುಂಬಾ ಸ್ವಲ್ಪ ಬೆನಿಫಿಟ್ ಬಂತು ಸರ್. ಬೆನಿಫಿಟ್ ಬಂದಾಗ ನನಗೆ ಖುಷಿಯಾಗಿ ಮುಂದಿನ ದಿನಗಳಲ್ಲಿ ಅದನ್ನೇ ಅವಲಂಬನೆ ಆಗಿಟ್ಕೊಳ್ಳೋಣ ಅನ್ನುವಂತ ಚಾಲೆಂಜಿಂಗ್ ಬಂದೆ ಸರ್. ಬಂದು ಅದನ್ನೇ ಮಾಡ್ತಾ ಹೋದ್ವಿ. ಅಲ್ಲಿ ಏನಿದೆ ಸರ್, ಮುಂಗಂತರಗಿರಿ ಗ್ರಾಮ ತಮ್ಮ ಕಿರುವತ್ತಿ ಗ್ರಾಮ ಅಣ್ಣ ಅನ್ನೋಂಥದ್ ಬಿಟ್ರೆ ಇಲ್ಲಿ ರೈತ ದೇಶದ ಬೆನ್ನೆಲುಬು ಬೆನ್ನೆಲುಬು ಹೇಳ್ತಾರೆ. ರೈತಗೆ ಯಾವ್ದು ಸಪೋರ್ಟ್ ಇಲ್ಲ ಸರ್. ರೈತಗೆ ರೈತನೇ ತುಳಿತಾ ಇದ್ದಾನೆ, ಬೇರೆ ಯಾರು ಇಲ್ಲ ಸರ್. ರೈತಿಗೆ ಒಬ್ಬ ಮುಂದೆ ಬರ್ತಾನಂದ್ರೆ ಸಪೋರ್ಟ್ ಮಾಡಿ ಅವ ಏನು ಅವ್ನ ತೊಂದರೆ ಇದ್ದಾನ ಸಹಾಯ ಮಾಡೋರು ಯಾರಿಲ್ಲ. ಹಿಂಗಾದಾಗ ರಾಜಕಾರಣಿಗಳು ಮುಂದೆ ಬಂದು ರೈತರನ್ನೇ ಇದು ಮಾಡ್ಕೊಂಡು ನಮಗೊಂದು ಆ ಸಹಾಯವೂ ಆಗ್ತಾ ಇಲ್ಲ ನಮಗೆ. ಈ ಕಬ್ಬು ಬೆಳೀತಾ ಇದ್ರೆ ಈಗ ಸರ್ ಏನಾಗದೆ, 2012 ಒಂದು ಬೋರ್ ಡ್ರಿಲ್ ಮಾಡಿದ್ವಿ ಸರ್. ಬೋರ್ ಡ್ರಿಲ್ ಮಾಡಿದ ತಕ್ಷಣ ಕಬ್ಬಿಗೆ ಅವಲಂಬನೆ ಆದ್ವಿ ಸರ್. ಕಬ್ಬಿಗೆ ಅವಲಂಬನೆ ಆದಾಗ ಕಬ್ಬು ಚೆನ್ನಾಗಿ ಬರಿತಾ ಉಳಿತು ಸರ್. ಬೆಳೆ ಬಂದಾಗ ಫ್ಯಾಕ್ಟ್ರಿಯಿಂದ ಹೆಲ್ಪಿಂಗ್ ಇಲ್ಲ ಸರ್ ನಮ್ಗೆ. ಕಲಘಟಗಿ ಹಳೆಯಾಳ ಆ ಭಾಗದಲ್ಲೆಲ್ಲ ಏನಿದೆ ಅಂದ್ರೆ ಸರ್ ಅವ್ರಿಗೆ ಗ್ಯಾಂಗ್ ಹೇಳಿ ಒಂದು ಕೊಡ್ತಾರೆ. ಬೀಡ್ ಮಹಾರಾಷ್ಟ್ರದಿಂದ ಗ್ಯಾಂಗ್ಗಳು ಬರ್ತಾವೆ, ಅವ್ರು ಗ್ಯಾಂಗ್ ಹೇಳಿ ಕೊಡ್ತಾರೆ. ಗ್ಯಾಂಗ್ ಹೇಳಿ ಕೊಟ್ಟಾಗ ಫ್ಯಾಕ್ಟ್ರಿ ಅವರು ಕಟಿಂಗ್ ಚಾರ್ಜ್ ಹೇಳಿ 250 ರೂಪಾಯಿ ಫ್ಯಾಕ್ಟ್ರಿ ಕೊಡುತ್ತೆ. ನಾವು 200-150 ಕೊಟ್ಟು ನಾವು ಕಟಿಂಗ್ ಮಾಡಿ ಕಳಿಸ್ತಾರೆ. ಅವ್ರಿಗೆ ತುಂಬಾ ಬೆನಿಫಿಟ್ ಇದೆ ಸರ್. ನಮ್ಮ ಭಾಗದಲ್ಲಿ ಹಂಗಿಲ್ಲ, ನಮ್ಮ ಭಾಗದಲ್ಲಿ ರೈತನೇ ಒಬ್ಬ ಏಜೆಂಟ್ ಆಗಿದ್ದಾನೆ ಸರ್. ರೈತಿಗೆ ಇಲ್ಲೊಂದು ಕೂಡ್ ಮಾಡಿ ಕೊಟ್ಟಿದ್ವಿ ಇಟ್ಟಿದ್ದಾರೆ, ಅಲ್ಲಿಗೆ ಫ್ಯಾಕ್ಟ್ರಿಯಲ್ಲಿ ಏನಿದೆ ಇಲ್ಲಿ ಗ್ಯಾಂಗ್ ಕೊಟ್ಟಿದ್ದೀವಿ ಅಂತೇಳಿ ಅವರಲ್ಲಿ ಮೂವ್ ಮಾಡಿಬಿಟ್ಟಿರ್ತಾರೆ. ಎಲ್ಲಿ ಫ್ಯಾಕ್ಟ್ರಿಯಲ್ಲಿ ಮಾಡಿರ್ತಾರೆ ಸರ್. ಇಲ್ಲಿ ಏನಿದೆ ನಾವು ಲೋಕಲ್ ಜನರಿಗೆ ತಗೊಂಡು ಕಡಿಬೇಕು ಸರ್. ಲೋಕಲ್ ಜನರಿಗೆ ತಗೊಂಡು ನಾವು ಕಬ್ಬು ಕಡಿಬೇಕಿದ್ರೆ ಸರ್ ಅಲ್ಲಿವ್ರು ಕಡಿದು 400-300 ರೂಪಾಯಿ ಟನ್ ಕಳಿಸಿಬಿಡ್ತಾರೆ. ನಾವು ಇಲ್ಲಿ ಕಡಿಬೇಕಾರ 900,000 ರೂಪಾಯಿ ಆಗುತ್ತೆ ಒಂದು ಟನ್ ಕಡಿಲಿಕ್ಕೆ. ಇಲ್ಲಿ ನಾವು ಕಡ್ದು ಕಳಿಸ್ಬೇಕಿದ್ರೆ ಸರ್. ಇನ್ನು ಕೆಲವರಿಗೆ ಗೊತ್ತಿಲ್ಲ ಸರ್, ಈಗ ಹೊಸ್ತಾಗ ಹೊಸ್ತಾಗ ಈ ವರ್ಷ ಅಂತೂ 90% ಕಬ್ಬಿಗೆ ಬಂದಿದ್ದಾರೆ, ಅವಲಂಬನೆ ಆಗಿದ್ದಾರೆ ಇಲ್ಲಿ ಜನ. ಅದ್ರ ಕಷ್ಟ ಏನಂತ ಗೊತ್ತಾಗಿಲ್ಲ ಸರ್ ಯಾರಿಗೂ. ನನ್ನ ಅನುಭವದಲ್ಲಿ ಹೇಳ್ಬೇಕಂದ್ರೆ ತುಂಬಾನೇ ಕಷ್ಟ ಇದೆ. ಅಷ್ಟು ಕಷ್ಟ ಎಲ್ಲ ಬೆಳೆಸೋದು, ಬೆಳೆಸ್ತೀವಿ ಹೆಂಗೋ ದುಡಿತೇವೆ, ಮನೇಲಿ 4 ಜನ ಇರ್ತಾರೆ, ನೀರ್ ಬಿಡ್ತೇವೆ, ಇನ್ನು ಶಗ್ನಿ ಗೊಬ್ಬರ ಹಾಕ್ತೇವೆ, ಬೆಳೆ ಬೆಳೆ ಬರುತ್ತೆ ಸರ್. ಬೆಳೆ ಕಳಿಸಬೇಕಾದ್ರಂತೂ ತುಂಬಾ ಕಷ್ಟ ಸರ್. 100 ಸಲ ಅಲ್ದಾಡ್ಬೇಕು ಫ್ಯಾಕ್ಟ್ರಿಗೆ. ನಿಮ್ದು ಇನ್ನು ಪಾಳಿ ಇಲ್ಲ ಹೇಳ್ತಾರೆ ಸರ್. ಇಲ್ಲಿ ನೋಡಿದ್ರೆ ನಮ್ಗೆ ಲೇಬರ್ ಸಿಗುದಿಲ್ಲ ಸರ್ ಕಟಿಂಗ್ ಮಾಡ್ಲಿಕ್ಕೆ. ಅಚಾನಕವಾಗಿ ಕಳೆದ ವರ್ಷ ನಾನು ಕಟಿಂಗ್ ಮಾಡ್ಲಿಕ್ಕೆ ಸರ್, ಕಟಿಂಗ್ ಮಾಡುವ ಹೊತ್ನಾಗ ಸರ್ ಏನೋ ಒಂದು ಮಳೆ ಬಿದ್ದು ಬಿಡ್ತು. ಕಟಿಂಗ್ ಆಗದೆ ಸರ್, 800 ರೂಪಾಯಿ ಟನ್ ಹಂಗ್ ಕಟಿಂಗ್ ಮಾಡಿದೇನೆ, ಮಳೆ ಬಿದ್ದು ಬಿಡ್ತು. ಮಳೆ ಬಿತ್ತು, ಒಂದಿನ ಒಣಗೋಯ್ತು. ಡ್ರೈವರ್ ಗಾಡಿ ತಗೊಂಡ್ ಬಂದ, ಇಲ್ಲ ಒಣಗಿದೆ ಅಣ್ಣ, ನನ್ನ ತುಂಬ ತಿನ್ ಲೋಡ್ ಮಾಡ್ಕೊಂಡು ಹೋಗ್ತೇನೆ ಹೇಳ್ದ. ಕಡೆಗ ಅವ್ನ್ ಒಳಗ ಹಾಕುದ್ ಬೇಡಪ್ಪ ರೋಡ್ ನಲ್ಲಿ ಲೋಡಿಂಗ್ ಮಾಡೋ ಅಂದೆ. ಇಲ್ಲ ಹೇಳಿ ಒಳಗಡೆ ಹಾಕ್ಬಿಟ್ಟ ಗಾಡಿ. ಒಳಗಡೆ ಹಾಕಿ ಲೋಡ್ ಮಾಡಿದಾಗ ಸರ್ ಏನಾಗತ್ತೆ, ಅವ್ರು ವೇಟ್ ಬರ್ಲಿ ಅಂತ ಸಣ್ಣ ಸಣ್ಣ ಪೀಸ್ ಮಾಡಿ ಕೊಚ್ಚಿ ಬಿಡ್ತಾರೆ ಕಬ್ಬನ್ನ, ವೇಟ್ ಬರ್ಲಿ ಅಂತೇಳಿ ಅವ್ರು ಕೊಚ್ಚಿ ಬಿಡ್ತಾರೆ. ಕೊಚ್ಚಿ ಅರ್ಧ ಲೋಡ್ ಏನಾಯ್ತು, ಗಾಡಿ ಹೊರಗೆ ತೆಗಿಲಿಕ್ಕೆ ನೋಡ್ತಾನೆ ಗಾಡಿ ಸಿಕ್ಬಿಟ್ಟು ಜಮೀನಲ್ಲೇ ಸಿಕ್ಕೊಂಡಿದ್ ಸರ್. ಜಮೀನಲ್ಲಿ ಸಿಕ್ಕೊಂಡಾಗ ಜಿಸಿಪಿ ತರಬೇಕು. ಜಿಸಿಪಿ ಅವಾಗ ಏನ್ ಹೇಳ್ತಾನೆ, ನಾನಲ್ಲಿ ಹೆಂಗ ಒಯ್ಲೇಬೇಕಲ್ಲ, ಅವ್ನು 4,000 ಕೊಡು, 5,000 ಕೊಡು ಹೇಳ್ತಾನೆ. ಗಾಡಿ ಹೊರಗೆ ಬರುದಿಲ್ಲ. ಡ್ರೈವರ್ ಏನಂತಾರೆ, ನನ್ನ ಗಾಡಿ ಹೊರಗೆ ಬರಬೇಕಂದ್ರೆ ಅದನ್ನ ಇದ್ದಿದ್ ಲೋಡ್ ಅನ್ನು ಲಿಫ್ಟ್ ಮಾಡ್ರಿ ಅಂತಾರೆ. ಲಿಫ್ಟ್ ಮಾಡ್ಬೇಕಾದ್ರೆ ಅವ್ರಿಗೆ ಎಕ್ಸ್ಟ್ರಾ ದುಡ್ಡು ಕೊಡ್ಬೇಕು ಸರ್ ಲೇಬರ್ಗೆ. ಇಷ್ಟು ಕಷ್ಟವನ್ನು ಪಟ್ಟು ಅದನ್ನ ಖಾಲಿ ಮಾಡಿ ಮಾರನೇ ದಿವಸ ಮೇನ್ ರೋಡ್ಗೆ ತಂದೆ. 1 ಕಿಲೋಮೀಟರ್ 1 ಕಿಲೋಮೀಟರ್ ಲೋಡ್ ಲಿಫ್ಟ್ ಅನ್ನು ಮಾಡಿ ತಂದು ಮಾರನೇ ದಿವಸ 2 ಟ್ರ್ಯಾಕ್ಟರ್ 40 ಜನರನ್ನ ಹಚ್ಚಿ ಟ್ರ್ಯಾಕ್ಟರ್ ಅನ್ನು ತುಂಬಿ ರೋಡಿಗೆ ತಂದು ಅದನ್ನ ಲೋಡಿಂಗ್ ಮಾಡಿ ಕಳಿಸ್ಕೊಟ್ಟಿ. ಆ ಲೋಡಿಂಗ್ 1 ರೂಪಾಯಿ ಬೆನಿಫಿಟ್ ಇಲ್ಲ ಸರ್. ಅಲ್ಲಿಂದಲೇ ಲೇಬರ್ಗೆ, ಅವ್ರಿಗೆ ಇದು ಜಿಸಿಪಿಗೆ, ಟ್ರ್ಯಾಕ್ಟರ್ಗೆ ಸಾಲ ಆಯ್ತು. ಇಂಥ ಕಷ್ಟಗಳು ಸರ್ ತುಂಬಾನೇ ಬರ್ತಾ ಇದ್ದಾವೆ. ಈ ಕಬ್ಬಿಂದ ಏನಿದೆಯಲ್ಲ, ಹೋಯ್ತು ಸುಳಿತವಾಗಿ 4 ದುಡ್ಡು ಉಳಿತದೆ, ಇಲ್ಲ ಹೇಳುವುದಿಲ್ಲ. ಈ ಹತ್ತಿದು ಭತ್ತದ್ರಲ್ಲಿ ಸುಖ ಜೀವನ ಸರ್. ಅದು 1 ರೂಪಾಯಿ ಸಿಗಲಿ, 2 ರೂಪಾಯಿ ಸಿಗಲಿ ಸುಖ ಜೀವನ. ಈ ಕಬ್ಬಿಂದರಲ್ಲಿ ಏನೂ ಇಲ್ಲ ಸರ್. ಈ ವರ್ಷನೂ ಆಕಸ್ಮಿಕವಾಗಿ ನನ್ನ ಗೆದ್ದೆಯಲ್ಲಿ ನಾನು ಸ್ವಾಗೆ ಸುಡ್ತಾ ಇರ್ಬೇಕಾದ್ರೆ, ನಾನು ಎಲ್ಲಾನೂ ಸುರಕ್ಷಿತವಾಗಿಟ್ಟುಕೊಂಡು ಸುಡ್ತಾ ಇರ್ಬೇಕಾದ್ರೆ ಏನೋ ಆಕಸ್ಮಿಕವಾಗಿ ಸುಂಟರಗಾಳಿ ಬಂದು ಪಕ್ಕದ ಗೆದ್ದೆಗೆ ಬಿದ್ದು ಬಿಡ್ತು. ಅವನು 23 ಟನ್ ಕಬ್ಬು ಇತ್ತು. ಆ 23 ಟನ್ಗೆ 25,000 ನಾನು ಅವ್ನಿಗೆ ಶೇರ್ ಮಾಡಿದ್ದೀನಿ. ಈಗ ಇಂಥ ಕಷ್ಟದ ಜೀವನ ಇದೆ ಸರ್ ರೈತರದು. ಈಗೆಲ್ಲ ಬೋರ್ವೆಲ್ ಆಗದೆ ಯಾರು ಆ ಈ ಬೆಳೆಗೆ ಅವಲಂಬನೆ ಆಗ್ತಾ ಇಲ್ಲ. ಇನ್ನು ನಾವಂತೂ ಯಾವ ಬೆಳೆಗೂ ಇನ್ನು ಇದು ಆಗಿಲ್ಲ. ಮುಂದಿನ ಸಲ ಇದೇ ವರ್ಷ ಎಲ್ಲ ನಾವು ಸ್ವಲ್ಪ ಅಡಿಕೆ ತೋಟ ಗಿಟ ಮಾಡ್ಬೇಕಂತ ನಿರೀಕ್ಷೆ ಇತ್ತು ನಮ್ದು, ಇನ್ನು ಮಾಡಿಲ್ಲ. ಮುಂದಿನ ಸಲ ಏನು ಮಾಡ್ಬೇಕಂತ ಇದೆ ಸರ್. ಯಾರು ಮಾಡ್ಯಾರ ಸುತ್ತಮುತ್ತ ಇಲ್ಲ? ಮಾಡಿದಾರೆ ಸರ್, ಮಾಡಿದಾರೆ. ತುಂಬಾ ಜನ ಈಗ ಮಾಡ್ತಾ ಇದಾರೆ ಸರ್. ಅದನ್ನು ಚೆನ್ನಾಗಿದೆ ಸರ್. ಅಂತವೆಲ್ಲ ತೋಟ ಗೀಟಕ್ಕೆಲ್ಲ ಒಳ್ಳೆಯ ಒಂದು ಇದು ಇದೆ ಸರ್. ಬಾಳೆ ಅಂತವೆಲ್ಲ ಬಾಳೆ ನಡೆಯಿಲ್ಲ ಸರ್, ಚೆನ್ನಾಗಿರುತ್ತೆ. ಆದ್ರೆ ಇಲ್ಲಿ ನಮ್ಮಲ್ಲಿ ಗಾಳೆ ಸಿಕ್ಕಾಪಟ್ಟಿ ಸರ್. ಅದು ಬೆಳೆ ಬಂದಾಗ ಕೊನೆಗಳು ಬಂದಿರುತ್ತವೆ ಸರ್. ಆಗ ಈಗ ಅಡ್ಡ ಮಳೆಗಳೇ ಬರುತ್ತಲ್ಲ, ಆ ಟೈಮ್ನಾಗ ಬಾಳೆ ಎಲ್ಲ ಉರುಳಿ ಬಿದ್ದು ಅದು ತುಂಬಾನೇ ಲಾಸ್. ರೈತ ಹೇಳಲಿಕ್ಕಷ್ಟೇ ಸರ್ ದೇಶದ ಬೆನ್ನೆಲುಬು. ರೈತನಿಗೆ ಏನೂ ಇಲ್ಲ. ನಿಜವಾಗ್ಲೂ ಹೇಳಿದ್ರೆ ಇಷ್ಟೆಲ್ಲ ಕಷ್ಟಪಟ್ಟು ಇವತ್ತಿನ ದಿನ ನಾನು ಸಾಲದಲ್ಲಿದ್ದೀನಿ. ನಂದೇ ಅಂತಲ್ಲ, ಇಡೀ ನಮ್ಮ ಕರ್ನಾಟಕನೇ ರೈತರೆಲ್ಲ ಸಾಲದಲ್ಲಿದ್ದಾರೆ. ಈಗ ನಿನ್ನೆ ನಾವು ಇದು ಸೊಸೈಟಿ ಕಟ್ಟಬೇಕಂದ್ರೆ ಜೀರೋ ಬಡ್ಡಿ 1,10,000 ರೂಪಾಯಿ ತಗೊಂಡಿದ್ದೇನೆ ನಾನು. ಕಟ್ಟಬೇಕಾದ್ರೆ ಎಷ್ಟು ಒದ್ದಾಡದನ್ನು ಸೆಟ್ಟಿಂಗ್ ಮಾಡಿ ಕಟ್ಟಿದ್ದೇನೆ, ನನಗೆ ದೇವರಿಗೆ ಗೊತ್ತದು. ಮತ್ತೆ ನಿಮ್ಮ ಮನೆಗೆ ಖರ್ಚು ವೆಚ್ಚ, ಜಾತ್ರೆ ಇರುತ್ತೆ, ಹಬ್ಬ ಹುಣ್ಣಿ ಮದುವೆ ಮುಂಜೆ ಇಂಥವೆಲ್ಲ, ಅವನ್ನೆಲ್ಲ ಹೇಗೆ ಮಾಡ್ತೀರಿ? ಅವೆಲ್ಲ ಮಾಡ್ಲಿಕ್ಕೆ ಸರ್ ಇದೇ ಹತ್ತಿಯಿಂದ ನಮಗೊಂದು ಒಳ್ಳೆ ಬೆಳೆ ಬರ್ತಿತ್ತು, ಒಳ್ಳೆ ದುಡ್ಡು ಬರ್ತಿತ್ತಲ್ಲ, ಅದರಲ್ಲೇ ಶೇರ್ ಮಾಡಿಕೊಂಡು ಹುಡುಗಿನ ಟೈಮ್ನಲ್ಲಿ ಏನೋ ಸೈಡ್ ಕೆಲಸಕ್ಕದು, ಅಲ್ಲಿ ಅವ್ರ ಗೆದ್ದೆಗೆ ನಾವು ಹೋಗುದು, ನಮ್ ಗೆದ್ದೆಗೆ ಅವ್ರು ಹೋಗುದು, ಹಿಂಗೆಲ್ಲ ಮಾಡ್ಕೊಂಡಿರ್ತೀವಲ್ಲ. ಅದೇ ದುಡ್ಡನ್ನೇ ಅದ ಅಲ್ಲೇ ಅಲ್ಲಿ ಶೇರ್ ಮಾಡಿಕೊಂಡು ಸರಿಪಡಿಸ್ಕೊಂಡು ಹೋಗ್ತಾ ಇದೀವಿ ಸರ್. ಅಂದ್ರೆ ನೀವು ಅವ್ರಿಗೆ ಸಹಾಯ ಮಾಡುದು ಅವ್ರು ನಿಮ್ಗೆ? ಹಾ, ಅದೇ ಈಗ ಅವ್ರು ನಮ್ ಗೆದ್ದೆಗೆ ಬಂದಾಗ ಅವ್ರಿಗೆ ನಾವು ಏನೋ ಪೇಮೆಂಟ್ ಕೊಟ್ಟಿರ್ತೇವೆ, ನಾವು ಅವ್ರ ಗೆದ್ದೆಗೆ ಅವ್ರ ಗೆದ್ದೆ ಕೆಲಸನೇ ಇರಲ್ಲ, ನಾವು ಹೋಗಿರ್ತೇವೆ ಆ ಟೈಮ್ನಲ್ಲಿ ಅವರು ನಮಗೆ ಪೇಮೆಂಟ್ ಕೊಟ್ಟಿರ್ತಾರೆ. ಇದ್ರಲ್ಲಿ ಉಳಿದಿದ್ದ ದುಡ್ಡನ್ನ ಸುಮಾರು ಉಳಿತಿತ್ತು ಸಾಧಾರಣ ನನ್ನ ಜೀವನಕ್ಕೆ ಆಗುವಷ್ಟು ಹತ್ತಿ ಒಳಗಾಗ್ತಿತ್ತು. ಬೆನಿಫಿಟ್ ಒಳ್ಳೆ ಇತ್ತು. ಈ ಕಬ್ಬಿನಲ್ಲೂ ಕೂಡ ಹಂಗೆ ಆಗಿತ್ತು. ನಾ 3-4 ವರ್ಷದಿಂದ ಒಳ್ಳೆ ಇದು ಇತ್ತು. 2 ವರ್ಷದಿಂದ ಇದು ನಾನು ತುಂಬಾ ಅದರಿಂದ ಕಷ್ಟವನ್ನು ಅನುಭವಿಸ್ತಾ ಇದ್ದೀನಿ ಸರ್. ಕೆಲವಷ್ಟು ರೈತರು ಬಹಳಷ್ಟು ಲಾಭದಲ್ಲಿ ಕೃಷಿಯನ್ನು ಮಾಡ್ತಾ ಇರ್ತಾರೆ. ನಾವು 1 ಎಕರೆಗೆ 4 ಲಕ್ಷ 4.5 ಲಕ್ಷ ತಗೊಂಡೆ ಅಂತೇಳಿ ಅಂತಿರ್ತಾರೆ. ಮತ್ತೆ ಅದರಲ್ಲಿ ಬರುವಂತ ಖರ್ಚು ವೆಚ್ಚ ಇರುತ್ತಲ್ಲ, ಅದನ್ನ ಬೇರೆ ಉಪ ಬೆಳೆಗಳನ್ನ ಹಾಕಿ ನಿಭಾಯಿಸ್ಕೊಂಡೆ ಅಂತ ಹೇಳ್ತಾರೆ. ಆ ರೀತಿ ಆಲೋಚನೆ ಮಾಡಬಹುದು? ಆ ರೀತಿ ಆಲೋಚನೆ ಮಾಡಿ ಕಳಿಸ್ತಾರ ಸರ್. ನಾನೊಂದ್ ಸ್ವಲ್ಪ ಟಮಾಟೆ ಬೆಳೆ ಮಾಡಿದ್ದೆ ಸರ್, ಕಡೆಗೆ ಬದನೆಕಾಯಿ ಬೆಳೆದಿದ್ದೆ ಸರ್, ಮತ್ತೆ ಚೌಳಿಕಾಯಿ ಬೆಂಡೆ ಇದೆಲ್ಲ ಬೆಳೆದಿದ್ದೆ ಸರ್. 1 ಎಕರೆಯಲ್ಲಿ ಇಷ್ಟೆಲ್ಲಾ ಇದನ್ನ ಬೆಳೆದಿದ್ದೆ ಸರ್. ಬೆಳೆದು ಸೈಕಲ್ ಮೋಟರ್ ನಲ್ಲಿ ಮನೆ ಮನೆಗೆ ತಗೊಂಡೋಗಿ ಸರ್ವಿಸ್ ಕೊಡ್ಲಿಕ್ಕೆ ಹೋದಾಗ 5 ರೂಪಾಯಿ ಕೆಜಿ 10 ರೂಪಾಯಿ ಕೆಜಿ ಪೆಟ್ರೋಲ್ ದುಡ್ಡು ಬರ್ತಾ ಇಲ್ಲ ಸರ್. ಮತ್ತೆ ಒಬ್ರು ಏನ್ ಹೇಳ್ತಾರೆ, ನನಗೆ ಬೇಡ ನನ್ನ ಮನೇಲಿ ಸ್ಟಾಕ್ ಇದೆ ಅಂತ ಹೇಳ್ತಾರೆ. ಹಿಂಗೆ ತಿರುಗಾಡ್ ತಗೊಂಡೋಗಿ ದನಕ್ಕಾಗ ಹಾಕಿದ್ದು ಇದೆ ಸರ್ ನಮ್ಮಲ್ಲಿ. ಹಂಗಾಗಿ ಅದನ್ನು ಮಾಡಿಬಿಟ್ಟು 1-2 ವರ್ಷ ಮಾಡಿ ಬಿಟ್ಟು ಬಿಟ್ಟಿದ್ದೇನೆ ಸರ್. ಒಂದೊಂದು ಟೈಮ್ನಲ್ಲಿ ಒಳ್ಳೆ ಬೆಲೆ ಬರುತ್ತೆ ಸರ್. ಅದಕ್ಕೆ ನಾವೇ 80 ರೂಪಾಯಿ ಕೆಜಿ ಟಮಾಟಿ ತಗೊಂಡು ತಿಂದಿದ್ದೇವೆ. ಈಗೇ ನೋಡ್ರಿ, ಈಗ ತರಕಾರಿ ಯಾವ್ದು ತಗೊಂಡ್ರೆ 80-100 ರೂಪಾಯಿ ಕೆಜಿ ಎಲ್ಲ ತರಕಾರಿ ಇದೆ. ರೈತ ಬೆಳೆದ ಟೈಮ್ನಲ್ಲಿ ಅದಕ್ಕೆ ಬೆಲೆ ಇರಲ್ಲ. ಅಂದ್ರೆ ಮಾರುಕಟ್ಟೆಯಲ್ಲಿ ಆ ರೀತಿ ಜಾಸ್ತಿ ಬೆಲೆಗೆ ಇದಾಗಿದೆ ಇಲ್ಲ, ರೈತರಿಗೂ ಸಿಗ್ತಾ ಇಲ್ಲ, ಕೊಂಡ್ಕೊಳ್ಳೋರಿಗೂ ಸಿಗ್ತಾ ಇಲ್ಲ. ಹಂಗಾದ್ರೆ ಯಾರಿಗೆ ಸಿಗ್ತಾ ಇದೆ? ಮಧ್ಯವರ್ತಿಗಳಿಗೆ ಸರ್. ಮತ್ತೆ ಅವರು ಕೂಡ ಟ್ರಾನ್ಸ್ಪೋರ್ಟೇಶನ್ ಖರ್ಚು ಇರುತ್ತೆ, ಹೌದಲ್ಲ? ಮತ್ತೆ ಲಾಭ ಯಾರಿಗೆ ಹೋಗ್ತಾ ಇದೆ? ಲಾಭ ಒಟ್ಟು ಅವ್ರಿಗೆ ಹೋಗ್ತಾ ಇದೆ ಸರ್. ಟ್ರಾನ್ಸ್ಪೋರ್ಟೇಷನ್ ಖರ್ಚು ಅದು ತೆಗೆದ್ರು ಇಲ್ಲಿಂದ ಮತ್ತೊಂದ್ ಕಡೆ ಹೋಗಿ ಮಾರಾಟ ಮಾಡ್ತಾರಲ್ಲ ಸರ್, ನಮ್ಗೆ ಒಯ್ಯೋ ಅವಕಾಶ ಇರುದಿಲ್ಲಲ್ಲ ಸರ್. ನಾವ್ ಲೋಕಲ್ ಮಾರ್ಬೇಕು ಎಷ್ಟೊತ್ತಿದ್ರು, ನಮ್ಗೆ ಇಲ್ಲಿ ಯಾವ್ದು ವ್ಯವಸ್ಥೆ ಇಲ್ಲ ಮಾರಾಟ ಮಾಡಿ. ನೀವು ಸುತ್ತಮುತ್ತ ಇರುವಂತ ದೊಡ್ಡ ಪೇಟೆಗೆ ಹೋದ್ರೆ ಅಂತ ಹಾಗೆ ನಿಭಾಯಿಸಬಹುದ ಮಾರಾಟ ಮಾಡಿ ಹಂಗೇನಾದ್ರು? ನಾವು ಸರ್ ಇಲ್ಲಿ ಕೃಷಿ ನೋಡ್ಕೊಳ್ಳೋರು ಯಾರು ಸರ್? ನಾವ್ ಅಲ್ಲಿ ಅದನ್ನೇ ನಿಭಾಯಿಸ್ಲಿಕ್ಕೆ ಹೋದ್ರೆ ಕೃಷಿ ನೋಡ್ಕೊಳ್ಳೋರು ಯಾರು? ಈ ಕೃಷಿಯನ್ನು ಬಿಟ್ಟು ನಾವು ಅದನ್ನೇ ಅವಲಂಬನೆ ಆಗಿ ಪೇಟೆ ಪೇಟೆಗಳನ್ನ ತಿರುಗ್ತಾ ಹೋಗ್ಬೇಕು. ಈಗ ಮಧ್ಯವರ್ತಿಗಳಾದ್ರೆ ಸರ್ ಅವ್ರದೇ ಒಂದು ಟಾಟಾ ಎಸಿ ಇರುತ್ತೆ. ಇವತ್ತು ಇಲ್ಲಿ ಮಾರಾಟ ಆಗ್ಲಿದ್ರೆ ಮತ್ತೊಂದು ಸಿಟಿಯಲ್ಲಿ ಆದ್ರೂ ಹೋಗಿ ಅವ್ರು ಮಾರಾಟ ಮಾಡಿ ಅದನ್ನ ಬೆನಿಫಿಟ್ ಅಂತ ಹೇಳ್ತಾರೆ. ನಮ್ಗೆ ಹಂಗ ಆಗುದಿಲ್ಲ ಸರ್. ಆ ರೀತಿ ಮಾಡಿ ಒಬ್ರು ಮನೆಯಲ್ಲಿ ಮಾಡಿದ್ರೆ ಒಳ್ಳೇದು. ಮಾಡ್ಬೋದು ಸರ್, ಜನ ಇದ್ರೆ. ಅಲ್ಲ, ನಮ್ಮ ಮನೇಲಿ ಏನೋ ಅಷ್ಟು ಜನ ಇದಾರಪ್ಪ ಅಂದ್ರೆ ಮಾಡ್ಬೋದು. ಒಟ್ಟಾರೆ ರೈತರನ್ನ ನೀವು ನೋಡಿದಿರಿ, ಗಮನಿಸಿದಿರಿ, ಒಬ್ರು ಬಹಳ ಚಂದ ಮಾಡ್ತಾ ಇರ್ತಾರೆ, ಇನ್ನೊಬ್ರು ಇದು ಮಾಡ್ತಾ ಇರ್ತಾರೆ. ಕೋಳಿ ಸಾಕಾಣಿಕೆ ಮಾಡೋದು, ಕುರಿ ಮತ್ತೆ ಹೈನುಗಾರಿಕೆ ಮಾಡ್ತಾರೆ, ಇಂಥವೆಲ್ಲನೂ ಜೊತೆ ಜೊತೆಯಾಗಿ ತಗೊಂಡಾಗ ನೀವು ಏನ್ರಿ ಮಾಡ್ಬೇಕು ಅಂತ ಹೇಳಿ ಅನ್ಸುತ್ತೆ? ನಾವು ಸರ್ ಹಾಲಿಂದಿಗೆ ನಮ್ಮ ಇವರು ಅರುಣ್ ಶೇಖ್ ಸರ್ ಹೇಳ್ದಂಗೆ ನಾವು ಕೂಡ ಒಂದೆರಡು ಆಕಳನ್ನು ಸಾಕಿದ್ದೇವೆ ಮನೆಯಲ್ಲಿ. ಆ ಸಗಣಿ ಗೆದ್ದೆ ಬೀಜ ಆಗತ್ತೆ ಸರ್ ಹಾಲು, ಮತ್ತು ಅದು ಪುಷ್ಟಿ ಒಳ್ಳೆ ಗೌಟಿ ತಳಿದಿದ್ದಕ್ಕೆ ಮಕ್ಕಳಿಗೆ ಮನೇಲಿ ತಿನ್ಲಿಕ್ಕೆಲ್ಲ ಅವಕಾಶ ಆಗತ್ತೆ. ಆದ್ರೆ ನಾವು ಮತ್ತು ಜರ್ಸಿ ಗಿರ್ಸಿ ತಳಿಗಳನ್ನು ಇನ್ನೂವರೆಗೂ ಮಾಡಲಿಲ್ಲ. ಮತ್ತು ಇದನ್ನು ಕುರಿನೂ ನಾವಿನ್ನೂ ಮಾಡುವಂತ ಇನ್ನು ಪ್ಲಾನ್ ಏನು ಮಾಡ್ಕೊಂಡಿಲ್ಲ ಸರ್. ಮುಂದಿನ ದಿನಗಳಲ್ಲಿ ನೋಡಬೇಕು. ನೀವು ಸಣ್ಣ ಪುಟ್ಟ ಆದಾಯಗಳನ್ನು ತಂದುಕೊಡೋದು ಕೂಡ ಬಹಳ ಮುಖ್ಯ. ಈಗ ನಿಮ್ಮ ಹೊಲದಲ್ಲಿ ಮೇವು ಅದೆಲ್ಲ ಬೆಳೆದಿರುತ್ತೆ, ಅದು ಸುಮ್ಮನೆ ಬಿದ್ದು ಹೋಗೋದಕ್ಕಿಂತ ಒಣಗಿ ಹೋಗೋದಕ್ಕಿಂತ ನೀವು ಸಾಕಾಣಿಕೆ ಮಾಡಿದ್ರೆ ಅದಕ್ಕೆ ಜನ ಬೇಕಲ್ಲ ಸರ್. ಈಗ ಅರುಣ್ ಸರ್ ಹೇಳ್ದಂಗೆ ಮನೆಯಲ್ಲಿ ಒಂದು 5-6 ಜನಗಳಿದ್ದಾಗ ಒಂದೊಂದು ಬಿಸ್ನೆಸ್ ಒಬ್ಬೊಬ್ಬರು ಅವಲಂಬನೆ ಆಗಿದ್ದುಕೊಂಡಾಗ ಎಲ್ಲನೂ ಮಾಡ್ಬೋದು ಸರ್. ಈಗ ಕುರಿ ಸಾಕಾಣಿಕೆಗೆ ಒಂದು ಮನುಷ್ಯ ಸ್ಪೆಷಲ್ ಬೇಕಾ, ಕಡೆಗೆ ಅದಕ್ಕಾಗಿದ್ದ ನಾವು ಕೃಷಿಗಾಗೆ ಒಬ್ರು ಬೇಕು, ಒಂದೇನೋ ಸೈಡ್ ಏನೋ ಒಂದು ತರಕಾರಿ ಮಾಡಿದ್ರೆ ಅದಕ್ಕೆ ಮಾರಾಟಕ್ಕಾಗೆ ಒಬ್ರು ಬೇಕು. ಹಿಂಗೆ ಜನಗಳ ಮನೆಯಲ್ಲಿ ಹೆಚ್ಚು ಇದ್ರೆ ಅಂತ ಮಾಡ್ಬೋದು, ಅನುಕೂಲಗಳನ್ನು ಮಾಡ್ಕೊಳ್ಬೋದು ಸರ್. ನಾಗರಾಜ್ ಇಷ್ಟೆಲ್ಲಾನು ರೈತಾಪಿ ಕೆಲಸ ಮಾಡ್ಕೊಂತಾನೆ, ಸಾಮಾಜಿಕವಾಗಿ ಕೂಡ ಸ್ವಲ್ಪ ಬೇರೆದವ್ರಿಗೆ ಸಹಾಯ ಮಾಡೋಣ, ಅನುಕೂಲ ಮಾಡೋಣ, ಎಲ್ಲರೂ ಕೂಡಿ ಹೆಜ್ಜೆ ಇಡೋಣ ಅನ್ನುವಂತ ಮನಸ್ಸಿದೆಯಲ್ಲ, ಏನೇನು ಮಾಡಿದಿರಿ ಸರ್? ಅದೆಲ್ಲ ಸರ್, ಈಗ ನಾವು ಬಡವರಿಗೆ ಯಾರಿಗೋ ಒಬ್ರಿಗೆ ಮನೆ ಇಲ್ಲ ಅಂದಾಗ ನಾವು ಏನ್ ಮಾಡಿದ್ದೇವೆ, 4 ಜನರನ್ನ ಕರ್ಕೊಂಡು ಈ ಊರಲ್ಲಿ ನನಗೆ ಬೇಕು ನಿನಗೆ ಬೇಕಂತ ಮನೆ ಕೆಳವರೇ ಬಾಳ ಇರ್ತಾರೆ ಸರ್. ಮನೆ ಇದ್ದವರೇ ಮೊದಲು ಹೋಗಿರ್ತಾರೆ, ಅಪ್ಲಿಕೇಶನ್ ಕೊಟ್ಟಿರ್ತಾರೆ. ಹಂಗಿರುವ 4 ಜನರನ್ನ ಕರ್ಕೊಂಡು ಸಂಬಂಧಪಟ್ಟ ಇಲಾಖೆಗೆ ಹೋಗಿ ಸರ್ ಇವರಿಗೆ ಮೊದಲೇ ಇವ್ರ ತಟ್ಟೆ ಮನೆ ಇದೆ, ಬಡವರಿದ್ದಾರೆ, ಇವರಿಗೆ ಕೊಡ್ಬೇಕಂತೇಳಿ ಇಂಥ ತುಂಬಾರು ಒಂದು 5-6 ಮನೆಗಳನ್ನು ಕೂಡ ನಾನು ಸ್ವ ಇಚ್ಛೆಯಿಂದ ಕೊಡಿಸಿದ್ದೇನೆ ಸರ್. ಎಲ್ಲರಿಗೂ ಮನವರಿಕೆ ಮಾಡಿಕೊಂಡು ಊರಲ್ಲಿ ಗ್ರೂಪ್ ಮಾಡಿಕೊಂಡು ಮನವರಿಕೆ ಮಾಡಿಕೊಂಡು ಇವರಿಗೆ ಕೊಡ್ಬೇಕನ್ನೋ ನಮ್ಮ ಗ್ರಾಮದಲ್ಲಿ 5-6 ಜನರಿಗೆ ಮನೆಯನ್ನು ಕೊಡಿಸಿದ್ದೇನೆ ಸರ್ ಬಡವರಿಗೆ. ಮತ್ತೆ ಅದೇ ಆಗಲಿ ರೇಷನ್ ಕಾರ್ಡ್ ಸರ್, ಈಗ ರೇಷನ್ ಕಾರ್ಡ್ ಇರುವುದಿಲ್ಲ. ಆ ಸಂಬಂಧಪಟ್ಟ ಇಲಾಖೆಯವರಿಗೆ ಹೋಗಿ ಗ್ರಾಮ ಲೆಕ್ಕಾಧಿಕಾರಿಗೆ ಉಪ ತಹಸೀಲ್ದಾರ್ಗೆ ಕಾಂಟ್ಯಾಕ್ಟ್ ಮಾಡಿ ಸರ್ ಇವ್ರ ಸಮಸ್ಯೆ ಹೆಂಗಿದೆ, ಇವ್ರಿಗೆ ಹೇಗೆ ಬಗೆಹರಿಸಬೇಕು ಕೇಳಿಕೊಂಡು ಅದಕ್ಕೆ ಸಂಬಂಧಪಟ್ಟ ಕಾಗದ ಪತ್ರಗಳನ್ನು ಕಲೆಕ್ಟ್ ಮಾಡಿ ಸರ್ ಅವ್ರಿಗೆ ನಾನು ರೇಷನ್ ಕಾರ್ಡ್ ಮಾಡಿಕೊಟ್ಟಿದ್ದೂ ಇದರಲ್ಲಿದೆ ಸರ್. ಆಧಾರ್ ಕಾರ್ಡ್ ಸರ್, ಈಗ ಒಂದು ಒಬ್ಬರು ವಲಸೆ ಬಂದಿರ್ತಾರೆ, ಅವ್ರದ್ದು ಆಧಾರ್ ಕಾರ್ಡ್ ಆ ಕಡೆ ಇರುತ್ತೆ, ಕಡೆಗೆ ಅವ್ರು ಇಲ್ಲೇ ಟ್ರಾನ್ಸ್ಫರ್ ಮಾಡ್ಕೋಬೇಕಂತಿರುತ್ತೆ, ಅದನ್ನು ಕೂಡ ಸರ್ ಅಲ್ಲಿಂದ ಅಡ್ರೆಸ್ ಅನ್ನು ಚೇಂಜ್ ಮಾಡಿ ಆಧಾರ್ ಕಾರ್ಡನ್ನು ಓದು ನೆಮ್ಮದಿ ಕೇಂದ್ರಕ್ಕೆ ಹೋಗಿ ಅವ್ರಿಗೆ ಭೇಟಿಯಾಗಿ ಇವ್ರಿಗೆ ಈ ಟೈಪ್ ಮಾಡಿಕೊಡ್ರಿ ಅಂತ ಆಧಾರ್ ಕಾರ್ಡ್ಗಳನ್ನು ಮಾಡಿಕೊಟ್ಟಿದ್ದೇನೆ ಸರ್. 3 ವರ್ಷ ನನ್ನ ಸರ್ವಿಸ್ ನಲ್ಲಿ ಎಸ್ಟಿಎಂಸಿ ಅಧ್ಯಕ್ಷ ಆಗಿ ಸರ್ ಅಲ್ಲಿ ಏನೆಲ್ಲಾ ಕೆಲಸಗಳನ್ನ ಮಾಡಬೇಕು, 100ದಲ್ಲಿ ನಾನು ಸರ್ 40% ಕೆಲಸಗಳನ್ನು ಮಾಡಿದ್ದೇನೆ. 100 ಕ್ಕೆ 100 ಅಂತೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, 40% ಕೆಲಸವನ್ನು ಮಾಡಿದ್ದೇನೆ. ಮುಂದಿನ ಅಧ್ಯಕ್ಷರಿಗೂ ಕೂಡ ಹೇಳಿಕೊಟ್ಟಿದ್ದೇನೆ ಈ ಮಾರ್ಗದಲ್ಲಿ ನಾನು ಮಾಡಿದ್ದೇನೆ, ಮುಂದೆ ಉಳಿದಂತ ಕೆಲಸಗಳನ್ನ ಮಾಡ್ಕೊಂಡು ಹೋಗು ಅಂತೇಳಿ. ಅಲ್ಲೇ ನಾನು ಪೂರ್ತಿ ಗಿಡಗಳನ್ನ ನೆಟ್ಟಿದ್ರು ಡಿಪಾರ್ಟ್ಮೆಂಟ್ ನವರು, ಏನೋ ಅವರು ವನಮಹೋತ್ಸವ ಆಚರಿಸಿದ್ರೆ ಸರ್ ನಮ್ಮ ಹಂಗಂತವ್ರಿಗೆ ಶಾಲೆನೆ ಅನ್ನುವಂಥದ್ದು ಅಲ್ಲೇ ಪ್ರತಿ ವರ್ಷನೂ ಆಚರಿಸ್ತಾರೆ. ಅಷ್ಟು ಗಿಡಗಳನ್ನ ನಾವು ಉಳಿಸಿದೆವು ಸರ್. ಮಗುನಿಗೆ ಒಂದು ಗಿಡ, ಆಗ ಮಗುವಿನ ಹೆಸರು ಹಾಕ್ಬಿಟ್ಟು ಆ ಗಿಡಕ್ಕೆ ಅವನೇ ನೀರು ಎರಿಬೇಕು, ಆ ಗಿಡವನ್ನು ಅವನೇ ಬೆಳೆಸಬೇಕು. ಈ ಟೈಪ್ ಅನ್ನು ಮಾಡಿ ಮಕ್ಕಳಿಗೆ ಬೀಳ್ಕೊಡು ಸಮಾರಂಭದಲ್ಲಿ ಪ್ರತಿಯೊಬ್ಬರು ಯಾರೋ ಒಬ್ರು ಮಗು ಹೋಗ್ತಾನಪ್ಪ ಅವನು ತೆಂಗಿನ ಮರ ತಂದು ನಡ್ತಾನೆ ಸರ್ ಅಲ್ಲಿ, ಅದನ್ನು ಮುಂದಿನ ಮಕ್ಕಳಿಗೆ ಬೆಳೆಸ್ಕೊಂಡು ಹೋಗ್ಬೇಕು. ಇಂಥ ಎಲ್ಲ ಕೆಲಸಗಳನ್ನು ಮಾಡಿದೆವು ಸರ್. ಅದೇ ಕಡೆಗೆ ಸರ್ ಜಡಿಪಿಯಿಂದ ಸರ್ ಒಂದು ಅಪ್ಲಿಕೇಶನ್ ಕೊಟ್ಟು ನಮ್ದೊಂದು ಬಿಲ್ಡಿಂಗ್ ಶಿಫ್ಟ್ ಆಗೋದಿತ್ತು, ಕೊಟ್ಟು ಬಿಯವ್ರಿಗೊಂದು ಲೆಟರ್ ಬರೆದು ಎಲ್ಲ ಇದು ಮಾಡಿ ಅದನ್ನು ಕೂಡ ಡೆಮೊಲೇಷನ್ ಮಾಡಿಸಿದೆವು ಸರ್. ಸುಮಾರಷ್ಟು ಕೆಲಸಗಳನ್ನು ನಾವು ಮುಂದಾಗಿ ಮಾಡಿದೆವು ಸರ್. ಟಾಯ್ಲೆಟ್ ರೂಮ್ ಎಲ್ಲ ಬಿದ್ದು ಹೋಗುವಂತ ಸಮಸ್ಯೆ ಇತ್ತು. ಕಡೆಗೆ ನಾನು PWD ಇಂಜಿನಿಯರಿಂಗ್ ಮಾತಾಡಿ ಸರ್ ನಮ್ದು ಹಿಂಗಿದೆ ಅಂದಾಗ ಅವರು ಸುಮಾರು 80,000 ರೂಪಾಯಿಯನ್ನು ಅಮೌಂಟ್ ಅನ್ನು ಹಾಕಿಸಿ ಯಾವುದೋ ಒಂದು ಸ್ಕೀಮ್ ನಲ್ಲಿ ಅದನ್ನು ಕೂಡ ದುರಸ್ತಿ ಮಾಡಿ ಮತ್ತೆ ಕಾಂಟ್ರಾಕ್ಟರ್ಗೆ ಹೇಳಿದ್ವಿ ಸರ್ ಇಷ್ಟು ಕೆಲಸ ಮಾಡಿಕೊಟ್ಟಿದ್ಯಪ್ಪ ನಮ್ಮ ಆಫೀಸ್ ರೂಮ್ HM ಅವ್ರದ್ದು ಒಂದು ಸ್ವಲ್ಪ ಪೇಂಟ್ ಮಾಡಿಕೊಡಂದಾಗ ಅವನು ಕೂಡ ನಮ್ಮ ಮನವರಿಸ್ಕೊಂಡು ಒಂದು ಪೇಂಟ್ ಮಾಡಿಕೊಟ್ಟ ಸರ್. ಯಾವುದೋ ಒಂದು ಕೆಲಸ ಮಾಡಿದಾಗ ಒಂದು ಬೆನಿಫಿಟ್ ಅಲ್ಲಿ ಆ ಸ್ಕೂಲ್ಗಾಗಲಿ ಸಾರ್ವಜನಿಕವೂ ಆಗಲಿ ಎಲ್ಲ ಮಾಡ್ತಾ ಬಂದಿದ್ದೇವೆ ಸರ್. ಅದೇ ಕೂಡ ನಾವು ಮಂಗಂತವರಗಿರಿ ಆದ್ಯ ಮಹಾಲಕ್ಷ್ಮಿ ಕಮಿಟಿಯ ಸದಸ್ಯನಾಗಿದ್ದೇನೆ ಸರ್. ಅಲ್ಲಿ ಕೂಡ ನಮ್ಮ ಇದು ಅರಣ್ಯ ಇಲಾಖೆಯವ್ರ ಹತ್ರ ನಮ್ಗಲ್ಲಿ ಸ್ವಲ್ಪ ಗಿಡವನ್ನು ನೆಡ್ತೀವಿ ರೀ ಸರ್, ನೀವೊಂದು ಸ್ವಲ್ಪ ತಂತಿ ವ್ಯವಸ್ಥೆ ಮಾಡಿಕೊಡ್ರಿ ಕಂಪೌಂಡ್ಗೆ ಅಂತ ಹೇಳಿದಾಗ ಅವರು ಮುಂದೆ ಬಂದು ಒಂದು ಊರಿ 2 ಕ್ವಿಂಟಲ್ ತಂತಿಯನ್ನು ಕೂಡ ನಮಗೆ ಕೊಟ್ಟರು. ಈಗ 3 ವರ್ಷದಿಂದ ಸರ್, 3 ವರ್ಷದಿಂದ ಕೊಟ್ಟಾಗ ಈಗ ಅಲ್ಲಿ ನಾವು ಹೂವಿನ ಸಸ್ಯಗಳನ್ನು ನೆಟ್ಟಿದ್ದೀವಿ ಸರ್, ಅಲ್ಲಿ ಗಿಡಗಳನ್ನು ನೆಟ್ಟಿದ್ದೀವಿ ಸರ್. ಆ ದೇವಸ್ಥಾನಕ್ಕೆ ಚೆನ್ನಾಗಿದ್ದಾವೆ ಸರ್. ಅಲ್ಲೆಲ್ಲ ಪೂಜೆ ಮಾಡಲಿಕ್ಕೆ ಭಟ್ರು ಗಿಟ್ರು ಬಂದವ್ರಿಗೊಂದು ಅವಕಾಶ ಆತಿಲ್ಲ, ಅವ್ರ ಮನೆಯಿಂದ ಕೊಯ್ಕೊಂಡು ಬರುವಂತ ಪರಿಸ್ಥಿತಿ ಇತ್ತು ಸರ್. ಅಲ್ಲಿ ಸ್ವಲ್ಪ ಅವರು ಗಿಡವನ್ನು ಸಂಪಿಗೆ ಹೂವಿನ ಗಿಡ ಕಡೆಗೆ ನೀರಲ್ಲಿ ಗಿಡ ಅದನ್ನೆಲ್ಲ ಕೊಟ್ಟಿದ್ದಾರೆ ಸರ್. ಅವನು ನೆಟ್ಟಿದ್ದೀವಿ, ಅವು ಸುಮಾರಷ್ಟು ಡೆವಲಪ್ಮೆಂಟ್ ಆಗಿದಾವೆ ಸರ್. ಕಡೆಗೆ ಆನೆ ಅವಳಿ ಬಾಳಿದೆ ಸರ್ ನಮ್ಮಲ್ಲಿ. ಆನೆಗಳಂದ್ರೆ ಸರ್ ನಾ ಒಂದು ಸಲ ಬಂದು ಅಟ್ಯಾಕ್ ಆಗ್ಬಿಟ್ರೆ ಸರ್ ನಮ್ಮಲ್ಲಿ ಒಂದ್ ತಿಂಗಳ ಅಂತೂ ಹಿಂದೆ ಸರಿಯುದಿಲ್ಲ ಸರ್. ಹಿಂಗಿದ್ದಾಗ ಆರ್ಯಪುರ ಹತ್ರ ಕಾಂಟ್ಯಾಕ್ಟ್ ಇದೆ ಸರ್ ನಮ್ದೆಲ್ಲ. ಕಡೆ ಫಾರೆಸ್ಟ್ ಒಳ್ಳೆ ಜಾಬ್ ಇದ್ದಾರೆ, ನಮ್ಗೆ ಸರಿ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ ಸರ್. ಸರ್ ಹಿಂಗಿದೆ ಅಂದಾಗ ನಮಗೆ ಪಟಾಕ್ಷಿ ಬಾಕ್ಸ್ಗಳನ್ನು ಕೊಡ್ತಾರೆ ಸರ್, ಗ್ರನಲ್ ಅನ್ನು ಕೊಡ್ತಾರ. ನಾವು ರಾತ್ರಿ 12-1 ಗಂಟೆಗೆ ಫೋನ್ ಮಾಡಿದಾಗ ಆಯ್ತು ಬಂದಿರಿ ನಾಗರಾಜ ಹೊಸಮನಿಯವರು ಬರ್ತೇವೆ, ನಾವು ಎಲ್ಲಿದ್ದೀರಾ ಯಾವ ಸ್ಪಾಟ್ ನಲ್ಲಿ ಇದ್ರ ಅಂತ ಬರ್ತಾರೆ. ಎಲ್ಲರೂ ಸೇರಿ ಅವಕ್ಕೆ ಮುಂದೆ ಹೊಡೆದಾಗ್ತೀವಿ ಇಂಥವೆಲ್ಲ ಮಾಡಿ. ಕಡೆಗೆ ಅವರಿಂದನೇ ನಮ್ಗೆ ಲಾಸ್ಟ್ ನಮ್ಮದು ಗೆದ್ದೆಯ ಬೌಂಡ್ರಿಗೆ ಒಂದು ಆನೆ ಬರದೇ ಇದ್ದಂಗೆ ಒಂದು ದೊಡ್ಡ ಅಗಲವನ್ನು ಕೂಡ ಟ್ರಂಚ್ ಅನ್ನು ಕೂಡ GCP ಹೊಡೆದು ಕೊಟ್ಟಿದ್ದಾರೆ. ಈಗ ಮುಂದಿನ ದಿನಗಳಲ್ಲಿ ರೈತರಿಗೆ IBX ಕಲೆಕ್ಷನ್ ಕೊಡ್ತೇವೆ ಅಂತ ಸುಮಾರಷ್ಟು ಅಪ್ಲಿಕೇಶನ್ ತಗೊಂಡಿದ್ದಾರೆ ಸರ್. ಮುಂದಿನ ದಿನಗಳಲ್ಲಿ ಆನೆ ಈ ನಮ್ದು ಹಂದಿ ಏನೋ ಒಂದು ಕಾಡು ಪ್ರಾಣಿಗಳ ರೈತರಿಗೆ ಏನೋ ಒಂದು ನಾವು ಮಾಡದೇ ಇದ್ದಂಗೆ ಇದು ಮಾಡಿಕೊಡ್ತೇವೆ ಅಂತೇಳಿ ಅಪ್ಲಿಕೇಶನ್ ಕೂಡ ತಗೊಂಡಿದ್ದಾರೆ ಸರ್. ಮುಂದಿನ ದಿನಗಳಲ್ಲಿ ಕೊಡ್ತಾರೆ ಸರ್. ನಮಸ್ಕಾರ. ನಮಸ್ಕಾರ ಸರ್. ಯುವ ಕೃಷಿಕರ ಅನುಭವಗಳು ಕುರಿತು ಕಿರುವತ್ತಿಯ ನಾಗರಾಜ ಯಲ್ಲಪ್ಪ ಹೊಸಮನಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಯಿತು. ಇವರನ್ನು ಸಂದರ್ಶಿಸಿದವರು HB ರಾಮಡಿಗೆ. ಈಗ ದೇಶೀಯ ಆಕಳ ಸಾಕಾಣಿಕೆ ಕುರಿತು ಹೊನ್ನಾವರದ ವಿನಯ್ ಸುಬ್ರಾಯ ಶೆಟ್ಟಿ ಅವರೊಡನೆ ಸಂದರ್ಶನ. ಸಂದರ್ಶಕರು HB ರಾಮಡಿಗೆ. ಕೇಳುವರೆಗೆ ನಮ್ಮ ಜೊತೆಯಲ್ಲಿ ವಿನಯ್ ಸುಬ್ರಾಯ್ ಶೆಟ್ಟಿ ಅವರಿದ್ದಾರೆ. ಇವರು ಹೊನ್ನಾವರ ತಾಲೂಕಿನ ಸಾಲ್ಕೋಡ್ ಗ್ರಾಮದವರು. 120 ದೇಶೀಯ ಆಕಳವನ್ನು ಸಾಕಿದ್ದಾರೆ. ಅದರ ಅನುಭವ ಮತ್ತು ಅದರ ಸುತ್ತಮುತ್ತ ಏನೇನು ಮಾಡಿಕೊಂಡಿದ್ದಾರೆ, ಹೇಗಿದೆ, ಯಾಕೆ ಸಾಕಿದ್ದಾರೆ ಅನ್ನೋದನ್ನು ಕೇಳೋಣ. ನಮಸ್ಕಾರ ವಿನಯ್. ನಮಸ್ಕಾರ ಸರ್. ಅನೇಕ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಇಷ್ಟೆಲ್ಲ ದೇಶೀಯ ತಳಿ ಹಸುವನ್ನು ಸಾಕಿರೋದ್ರಿಂದ. ಈಗ ಇಷ್ಟು 120 ದೇಶಿ ಆಕಳು, ಅದು ಮಲೆನಾಡು ಗಿಡ್ಡ ತಳಿಯನ್ನು ಸಾಕೋದು ಭಾಳ ಕಷ್ಟದ ಕೆಲಸ. ಯಾಕೆ ಇಷ್ಟೆಲ್ಲನೂ ಸಾಕಬೇಕು ಅನಿಸ್ತೀನಿ? ದೇಶೀಯ ಗೋವು ರಕ್ಷಣೆ ಉದ್ದೇಶ ಅಂದರೆ ಈಗಾಗಲೇ ಎಲ್ಲ ಅಂದರೆ ಯುವಕರಾಗಿರ್ಬೋದು ಯಾರು ಕೂಡ ಈಗ ಹೈನುಗಾರಿಕೆಯಿಂದ ದೂರ ಆಗ್ತಿದ್ದಾರೆ ಕೃಷಿಯಿಂದ. ಕೃಷಿ ಕಡೆ ಯುವಕರು ಬರಬೇಕು ಅನ್ನೋದೇ ನಮ್ಮ ಉದ್ದೇಶ. ಮತ್ತು ಈಗ ಗೋವುಗಳೆಲ್ಲೂ ಕಾಣಿಸ್ತಾ ಇಲ್ಲ ಕೆಲವು ಮನೆಗಳೆಲ್ಲ, ಅಂದರೆ ಪ್ಯಾಕೆಟ್ ಹಾಲುಗಳನ್ನೇ ತಂದು ಇದು ಮಾಡ್ತಾ ಇದ್ದಾರೆ. ಗೋವುಗಳು ನಮ್ಮ ಮನೆಯಿಂದ ದೂರ ಆಗಬಾರ್ದು, ಅಂದರೆ ತಲೆತಾನದಿಂದ ನಮ್ಮ ದೇಶ ಕೃಷಿ ಪ್ರಧಾನವಾದ ದೇಶ, ಹಾಗಾಗಿ ಗೋವುಗಳ ರಕ್ಷಣೆ ಆಗಬೇಕು ಅನ್ನೋದೇ ನಮ್ಮ ಉದ್ದೇಶ. ಆರೋಗ್ಯವಾಗಿರ್ಬೋದು ಸರ್ ಎಲ್ಲರೂ, ಅಂದರೆ ಗೋವುಗಳಿಂದ ಸಾವಯವ ಗೊಬ್ಬರ ಇದು ಮಾಡಿದ್ರೆ ಕೃಷಿ ಮಾಡಲಿಕ್ಕೆಲ್ಲ ತುಂಬ ಒಳ್ಳೆಯದಾಗ್ತದೆ, ಶ್ರೇಷ್ಠವಾದದ್ದು ತುಂಬ. ಇದು ಗೋಮೂತ್ರದಿಂದ ಕ್ರಿಮಿನಾಶಕವಾಗಿ ಬಳಕೆ ಮಾಡ್ತಾರೆ, ಮತ್ತು ಕ್ಯಾನ್ಸರ್ ಇದು ರೋಗಕ್ಕೂ ಇದನ್ನು ಗೋಮೂತ್ರವನ್ನು ಬಳಸ್ಕೊಳ್ತಾರೆ. ಹಾಗಾಗಿ ಈ ಗೋಬರ್ ಗ್ಯಾಸನ್ನು ಮಾಡ್ಬೋದು, ಅದರಿಂದಲೂ ತುಂಬ ಇದಾಗ್ತದೆ, ಅಂದರೆ ಈ ವಾಯುಮಾಲಿನ್ಯ ಎಲ್ಲ ಆಗೋದಿಲ್ಲ, ತುಂಬ ಬಳಕೆ ಆಗ್ತದಲ್ಲ ನೈಸರ್ಗಿಕ ಅನಿಲ ಅದೆಲ್ಲ, ಅದರಿಂದೆಲ್ಲ ತುಂಬ ಒಳ್ಳೆಯದು ಗೋಬರ್ಗೆ. ಅಂದರೆ 1 ವರ್ಷ ಗೊಬ್ಬರ ಹಾಕಿದ್ರೆ ನಮ್ಮ ಈ ಕೃಷಿ ಭೂಮಿಗೆ ಅದು ಕಂಟಿನ್ಯೂ 2 ವರ್ಷ ಇರ್ತದೆ, ಅದ್ರ ಫಲ ಅಂದರೆ ಡಬಲ್ ಆಗ್ತಾ ಹೋಗ್ತದೆ ಭೂಮಿ ಫಲವತ್ತತೆ. ಹಾಗಾಗಿ ತುಂಬ ಒಳ್ಳೆಯದಂತ ನಮ್ಮ ಅಭಿಪ್ರಾಯ. ಒಳ್ಳೆಯದೇನು ಸರಿ, ಆದ್ರೆ ನಮಗೆ ಎಷ್ಟು ಬೇಕೋ ಅಷ್ಟು ಇದ್ರೆ ಇನ್ನೂ ಒಳ್ಳೆಯದು. ಆದ್ರೆ ನೀವು ಮಿತಿ ಮೀರಿ ಇಷ್ಟೆಲ್ಲನೂ ಸಾಕಿದ್ದೀರಿ, ಏನು ಕಾರಣ? ನಮ್ಮ ಮನೆಯಲ್ಲಿ ಅಂದರೆ ಮಕ್ಕಳಿದ್ದಾಗ ಅದು ಅಂದರೆ ಒಂದು ಊಟದ ನಂತರ ನಾವು ಯಾರು ಕೊಡಲಿಲ್ಲ, ಅದು ಪ್ರೀತಿಯಿಂದ ಸಾಕೊಂಡಿದ್ದು. ಹಾಗೆ ಬೆಳೀತಾ ಬೆಳೀತಾ ಈಗ ಅಷ್ಟು ಸಂಖ್ಯೆ ಆಗಿಬಿಟ್ಟಿದೆ, ಅದು ನಮ್ಮ ಮನೆ ಸದಸ್ಯರಾಗಿಬಿಟ್ಟಿದೆ, ನಮ್ಮ ಮನೆಯೊಳಗೆ ಎಲ್ಲ ಇರ್ತದೆ ಅದು. ಹಾಗಾಗಿ ಮತ್ತೆ ನಾವು ಕೊಡೋದಿಲ್ಲ, ಹಾಗಾಗಿ ರಕ್ಷಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಇಟ್ಕೊಂಡಿದ್ವಿ. ಅಂದರೆ ಬೇರೆ ಕಡೆ ಕೊಟ್ಟರು ಅಷ್ಟೇ, ಸರಿಯಾಗಿ ಸಾಕೋದಿಲ್ಲ, ಇದು ಮಾಡೋದಿಲ್ಲ, ಯಾರೋ ಬಿಟ್ಟುಬಿಡ್ತಾರೆ, ಅದಕ್ಕೆ ನಾವೇ ಸಾಕಬೇಕು ಅಂತ ಇದು ಮಾಡಿದ್ವಿ. ಅವುಗಳಿಗೆ ಮೇವು ಆರೈಕೆ ಅದೆಲ್ಲ ಹೇಗೆ? ಅಂದರೆ ಮಧ್ಯಾಹ್ನ ನಾವು ಬಿಸಿಯೂಟ ಯೋಚನೆ ಅಂತ ಮಾಡಿದ್ವಿ, ಅಂದರೆ ಬೇಸಿಗೆ ಕಾಲದಲ್ಲಿ ತೀರಾ ಒಂದು ಇಲ್ಲಿ ನಮ್ಮ ಈ ಮಲೆನಾಡ ಗಿಡ್ಡ ಭಾಗದಲ್ಲೆಲ್ಲ ಮೇವು ಸಿಗೋದೇ ಇಲ್ಲ. ಈಗ ಅಕ್ಟೋಬರ್ನಿಂದ ಸುಮಾರು ಮೇ ಎಂಡ್ನವರೆಗೂ, ಅಂದರೆ ಮಳೆಗಾಲದಲ್ಲಿ ಅಷ್ಟೇ ಸಿಗುಲು ಸಿಗ್ತದೆ ಓಕೆ ಮೇವಲಿಕ್ಕೆ. ಹಾಗಾಗಿ ನಾವು ಈ ಮೇವು ಕೊರತೆ ನೀಗಿಸ್ಲಿಕ್ಕೆ ಈ ಅಕ್ಕಿ ಎಲ್ಲ ಸಿಗುತ್ತಲ್ಲ ಸರ್, ಅದ ಮತ್ತೆ ಭೂಸ ಅದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಮಧ್ಯಾಹ್ನ ಅದು ಕೂಟ ಅಂತ ಕೊಡ್ತೇವೆ 120 ಆಕಳಿಗೆ. ಬೆಳಿಗ್ಗೆ ಮಧ್ಯಾಹ್ನ ಸಂಜೆ 3 ಹೊತ್ತು ಹತ್ತಿಕಾಯಿ ಹಿಂಡಿಯನ್ನು ಪೂರೈಕೆ ಮಾಡ್ತೇವೆ. ಮತ್ತೆ ಐದು ಹೊತ್ತು ಫುಲ್ ಹುಲ್ಲನ್ನ ಹಾಕ್ತೇವೆ ಅಷ್ಟೇ, ಒಣ ಹುಲ್ಲನ್ನು ಸಿಗುತ್ತಲ್ಲ. ಮತ್ತೆ ನೀರಿನ ತೊಟ್ಟಿಗಳನ್ನು ಮಾಡಿಟ್ಟಿದ್ದೇವೆ ಎಲ್ಲ ಕಡೆ, ಎರಡು ಕಡೆ ದೊಡ್ಡ ತೊಟ್ಟಿ ನೀರು ತುಂಬುತ್ತಾ ಯಾವಾಗಲೂ ತುಂಬ ಇಡ್ತೇವೆ. ಅವಕ್ಕೆ ನೀರಿನ ಕೊರತೆನೇ ಆಗೋದಿಲ್ಲ. ಅವು ಮತ್ತೆ ಅದನ್ನು ಬಂಧನ ಮಾಡಿರೋದಿಲ್ಲ ನಾವು ಆ ಗೋವುಗಳನ್ನು, ಹಾಗೆ ಓಪನ್ ಪ್ಲೇಸ್ ಅಲ್ಲಿ ಇರ್ತದೆ. ಚಿಕ್ಕ ಚಿಕ್ಕ ಗೋವುಗಳನ್ನು ಮಾತ್ರ ನಾವು ಕೊಟ್ಟಿಗೆ ಕಟ್ಟಾಗಿರ್ತೇವೆ, ಅಂದ್ರೆ ಈ ನಾಯಿ ಅವೆಲ್ಲ ದಾಳಿ ಮಾಡಿಬಿಡ್ತೇವಲ್ಲ ಸರ್, ಅಂದ್ರೆ ಹೊರಗಡೆ ಬಿಡ್ಲಿಕ್ಕೆ ಆಗೋದಿಲ್ಲ, ಹಾಗಾಗಿ ಅವುಗಳನ್ನ ಕೂಡಿರುತ್ತೆ. ಇಷ್ಟು ಆಹಾರವನ್ನು ನೀವು ಒದಗಿಸಬೇಕಂದ್ರೆ ಖರ್ಚು ಬಹಳ ಬರುತ್ತೆ. ಒಂದು ದಿನಕ್ಕೆ ಒಂದು 10 ಕಾಳಿಂಡಿ ಚೀಲ ಬೇಕಾಗುತ್ತೆ, ಅಂದ್ರೆ ಈಗ 1350 ಆಗ್ಬಿಟ್ಟಿದೆ ಒಂದು ಚೀಲಕ್ಕೆ. ಮತ್ತೆ ಒಂದು 15 ದಿವಸಕ್ಕೆ ಒಂದು ಲೋಡ್ ಅಂತ ಕರಿತೀವಲ್ಲ, ಈ ಲಾರಿಗಳು ತಗೊಂಡ್ಬರ್ತಾರಲ್ಲ, ಅದೊಂದು ಹೊಡಬೇಕಾಗ್ತದೆ. ತಿಂಗಳಿಗೆ 100,000 ಚಿಲ್ಲರೆ ಮೇಲೆ ಬೇಕಾಗುತ್ತೆ ಒಂದಷ್ಟು ಆಕಳನ್ನ ಮೇಂಟೈನ್ ಮಾಡ್ಲಿಕ್ಕೆ. ಕಷ್ಟ, ಆರ್ಥಿಕವಾಗೂ ಕಷ್ಟ, ಮತ್ತೆ ನೋಡ್ಕೊಳ್ಳೋದು ಕಷ್ಟ ಕೆಲಸ ಮಾಡೋದು. ಅದು ಅನಿವಾರ್ಯ, ನಾವು ಅವಳನ್ನ ಬಿಡೋಕೆ ಆಗೋದಿಲ್ಲ, ಹಾಗೆ ನೋಡ್ಕೊತಾರೆ. ದುಡ್ಡನ್ನು ನಮ್ಮ ಇದರಲ್ಲಿ ಉತ್ಪನ್ನ ಇದೆಯಲ್ಲ ಸರ್, ಕೃಷಿ ಇದರಿಂದಲೇ ಬರುತ್ತೆ. ಅಡಿಕೆ, ತೆಂಗು, ಕಾಳು ಮೆಣಸು ಅದೆಲ್ಲ ಸರ್, ಇದರೆಲ್ಲ ಏನೋ ಅಡ್ಜಸ್ಟ್ಮೆಂಟ್ ಮಾಡಿ ಕೊಡ್ತೇವೆ ನಮ್ಮ ಇದರಲ್ಲಿ. ಆದ್ರೂ ಕಷ್ಟ ಆಗ್ತದೆ, ಎಂತ ಮಾಡ್ಲಿಕ್ಕೂ ಬರುವುದಿಲ್ಲ, ನೋಡ್ಕೊಳ್ಬೇಕಲ್ಲ ಸರ್. ಹಾಲು ಮಾರಲ್ಲ ಹಾಗಾದ್ರೆ ನಾವು ಅಂದ್ರೆ ಈ ಮಲೆನಾಡು ಗಿಡ್ಡ ತಳಿ ಹಾಲು ಕಡಿಮೆ, ಎಲ್ಲ ನಮ್ಮ ಬಳಕೆಗೆ ಎಲ್ಲರೂ ಬೇಕಾದ್ರೆ ಬಳಸ್ಕೊಳ್ತೇವೆ ಅಷ್ಟೇ ಸ್ವಲ್ಪ, ಅಂದ್ರೆ ಕರೆಯೋದಿಲ್ಲ ಅಂದ್ರೆ ಹೋಗಿ ಕುಡ್ಕೊಂತಿರ್ತೇವೆ ಕರುಗಳು, ಅಂದ್ರೆ ದೊಡ್ಡಾಗಲಿಕ್ಕೆ ಎಲ್ಲ ಅದೇ ಉಪಯೋಗ ಅಲ್ಲ, ಅದಕ್ಕೆ ಅವೇ ಬಳಸ್ಕೊಳ್ತೇವೆ. ಅವು ಹುಟ್ಟುತ್ತವೆ ಮತ್ತೆ ಬೆಳಿತವು, ಹುಟ್ಟುತ್ತವೆ ಬೆಳಿತವು, ಬೆಳೆಸ್ತಾನೆ ಇರ್ತದೆ. ಈ ಸಸ್ಯಗಳಿಂದ ತುಂಬಾನೇ ಆಗ್ತದೆ. ಮತ್ತೆ ಅದಕ್ಕೆಲ್ಲ ಮಳೆಗಾಲದೊಳಗ, ಬೇಸಿಗೆಯೊಳಗ, ಚಳಿಗಾಲದೊಳಗ ಅದಕ್ಕೆಲ್ಲ ಕಟ್ಟಲಿಕ್ಕೆ ಮನೆ ಏನೋ ಮಾಡಿದೆ, ಒಂದು 2-3 ದೊಡ್ಡ ಕೊಟ್ಟಿಗೆನೇ ಇದೆ, ಅದಕ್ಕೆ ಶೆಡ್ಡೆ ಇದೆ, ಮತ್ತೆ ಹುಲ್ಲೆಲ್ಲ ಸೇರ್ಲಿಕ್ಕೆ ಅದೆಲ್ಲ. ಆದ್ರೆ ಸಾಕಾಗ್ತಾ ಇಲ್ಲ, ಮತ್ತೆ ಆರ್ಥಿಕ ಸ್ವಲ್ಪ, ಮತ್ತು ಏನಾದರೂ ಹಣ ಹೊಂದಕ್ಕೆ ಆದ್ರೆ ದೊಡ್ಡ ಬಿಲ್ಡಿಂಗ್ ಮಾಡೋ ಇದೆಲ್ಲ ಮಾಡ್ಬೇಕು ಅಂತಿದ್ದೀವಿ. ಮುಂದೆ ಗೋಮೂತ್ರ ನರ್ಕ ತಯಾರಿಸುದು ಅದೆಲ್ಲ ಮಾಡ್ತಾರೆ ಸರ್, ಅಂದ್ರೆ ಸಾವಯವ ಗೊಬ್ಬರ ಘಟಕ ಅದೆಲ್ಲ ಮಾಡ್ಬೇಕು ಅಂತಿದ್ದೀವಿ. ನೋಡ್ಬೇಕು, ಈಗ ಪ್ರಾರಂಭದ ಹಂತದಲ್ಲಿ ಇದೆ, ನಂತರ ಮಾಡ್ಬೇಕು ಅದೆಲ್ಲ. ಸಗಣಿ, ಗಂಗಲ, ಸಂಗ್ರಹ, ಮಾರಾಟ, ಈಗ ಅಂದ್ರೆ ಮಾರಾಟ ಮಾಡ್ತಿಲ್ಲ, ಅಂದ್ರೆ ಸದ್ಯ ನಮ್ಮ ತೋಟಕ್ಕಷ್ಟೇ ಬಳಕೆ ಮಾಡ್ತಾ ಇದ್ದೀವಿ. ಮುಂದಿನ ಹಂತದಲ್ಲಿ ಅದೇ ಮಾಡ್ಬೇಕು ಅಂತ ಇದೀವಿ, ಅದನ್ನು ಗೊಬ್ಬರ ಘಟಕ ಮಾಡಿ ಎಲ್ಲ ಸೇಲ್ ಮಾಡ್ಬೇಕಂತ. ಅಂದ್ರೆ ಯಾರು ಕೂಡ ಈಗ ಸಾವಯವ ಗೊಬ್ಬರವನ್ನು ಸೇಲ್ ಮಾಡ್ತಾ ಇಲ್ಲ, ಬರೀ ಡಿಮಾಂಡ್ ಇದೆ ಅದಕ್ಕೆ, ಕೃಷಿ ಇಲಾಖೆಯವರು ತಗೊಳ್ತಾರೆ ಅದನ್ನು. ಹಾಗಾಗಿ ಈ ಯೂರಿಯಾದಿರಂತ ಕೆಮಿಕಲ್ಗಳನ್ನು ಹಾಕೋಬಹುದು, ಇಂಥವುಗಳನ್ನು ಹಾಕಿದ್ರೆ ಮನುಷ್ಯನ ಆರೋಗ್ಯಕ್ಕೂ ಒಳ್ಳೇದು, ಅದಕ್ಕೆ ಒಳ್ಳೇದು ಅನಿಸ್ತದೆ ನನ್ನ ಪ್ರಕಾರ. ಈ ಕೆಮಿಕಲ್ ಅನ್ನ ನೇರವಾಗಿ ಈಗ ನಾವು ಸಸ್ಯಗಳಿಗೆ ಕೆಮಿಕಲ್ ಅನ್ನ ಹಾಕಿದ್ರೆ ಅದನ್ನು ನಮ್ಮ ಕೆಮಿಕಲೇ ನಮಗೆ ಸಿಗ್ತದೆ ತರಕಾರಿಯಿಂದ. ಸಾವಯವ ಗೊಬ್ಬರ ಹಾಕಿದ್ರೆ ಆಗಲ್ಲ, ನಮಗೆ ಅದು ಪೌಷ್ಟಿಕವನ್ನು ಬೆಳಿಬೋದು. ಈಗ ಕೆಮಿಕಲ್ ಬರೋದ್ರಿಂದ ಈ ತರ ಕಾಯಿಲೆಗಳೆಲ್ಲ ಬಂದಿರೋದು ನನ್ನ ಪ್ರಕಾರ ಅನಿಸಿಕೆ. ಹೌದು, ಮನೆಯಲ್ಲಿ ನೀವು ಸಾವಯವ ಪದಾರ್ಥದ ಉತ್ಪನ್ನವನ್ನು ತೋರಿಸ್ತೀವಿ, ನಾವು ಉತ್ಪನ್ನವನ್ನೇ ಉಪಯೋಗಿಸ್ತೀವಿ ಹೆಚ್ಚಿನದಾಗಿ, ಅದೇ ಒಳ್ಳೆಯ ವ್ಯವಸ್ಥೆ ನಮ್ಮ ಪ್ರಕಾರ. ನಿಮ್ಮ ಮನೆಯಲ್ಲಿ ಎಲ್ಲರೂ ಆರೋಗ್ಯವಾಗಿದ್ದಾರೆ, ಮತ್ತೆ ಗೋವುಗಳು ಉಸಿರಾಟ ಇರ್ತಲ್ಲ ಸರ್, ಅಂದ್ರೆ ಬೆಳಿಗ್ಗೆ ಟೈಮಲ್ಲಿ ಅದು ತುಂಬಾ ಆರೋಗ್ಯಕ್ಕೆ ಒಳ್ಳೇದಂತೆ. ಅದ್ರ ನಮ್ಮನೆ ಹತ್ರನೇ ಇರ್ತದೆ, ಅವಳು ಉಸಿರಾಟ ಮಾಡಿದಂತ ಇದು ಹವಾ ಇದಿರುತ್ತಲ್ಲ, ಅದನ್ನ ನಾವು ಇದು ಮಾಡಿದ್ರೆ ನಮಗೂ ಒಳ್ಳೇದು ಅಂತ ಹೇಳ್ತಾರೆ ಎಲ್ಲರು. ಅಂದ್ರೆ ವೈಜ್ಞಾನಿಕವಾಗೂ ಅದು ತಮಾಷೆಗೆ ಅಂತಲ್ಲ, ವೈಜ್ಞಾನಿಕವಾಗೂ ಅದು ಪ್ರೂವ್ ಆಗಿದೆ ಅಂತ ಈಗಾಗಲೇ ಗ್ರಾಮೀಣ. ಅಂದ್ರೆ ಎಲ್ಲ ಹೇಳ್ತಾರೆ ಬಂದರಲ್ಲ, ಈ ಪಶು ವೈದ್ಯರವರೆಲ್ಲ ಮಾಹಿತಿ ಕೊಡ್ತಾರೆ, ಅದು ಶುದ್ಧ ಮಾಡುತ್ತೆ ಹವಾ ಅದ ಅಂತ. ಅಂದ್ರೆ ಈ ಸಗಣಿಯೆಲ್ಲ ನಾವು ಸಾರಿಸಿರ್ತೀವಲ್ಲ ಸರ್, ಅಂದ್ರೆ ನಮ್ಮ ಈ ಗ್ರಾಮೀಣ ಭಾಗದಲ್ಲಿ ಸಾರಿಸಿಡುದು ಅಂತ ಹೇಳ್ತಿದ್ರು. ಅದನ್ನು ಮಾಡೋದ್ರಿಂದ ಈ ಕ್ರಿಮಿ ಎಲ್ಲ ಇರ್ತಲ್ಲ ಚಿಕ್ಕ ಚಿಕ್ಕದು, ಅದೆಲ್ಲ ಸಾಯ್ತವಂತೆ, ಮನೆ ಹತ್ರ ಬರೋದಿಲ್ಲ ಅಂತ ಹೇಳ್ತಾರೆ. ಅದ್ರ ಲೆಕ್ಕಕ್ಕೆ ಅದನ್ನು ಮಾಡ್ತಾರೆ ಅಂತ, ಶುಭ ಕಾರ್ಯಗಳೆಲ್ಲ ಮಾಡಿರ್ತಾರೆ ನೋಡಿ, ಅದೇ ಉದ್ದೇಶ ಅಂತ. ಅಂದ್ರೆ ವಿಕಿರಣಗಳು, ವಿಕಿರಣಗಳು ಎಫೆಕ್ಟ್ ಆಗೋದಿಲ್ಲ ಇದರಿಂದ, ತುಂಬಾ ಒಳ್ಳೇದಾಗ್ತದೆ. ಮತ್ತೆ ಹೊರಗಡೆ ಮೇಯ್ಲಿಕ್ಕೆ ಬಿಡಲ್ಲ, ಒಂದ್ ತಾಸಿಗೆ ಹೋಗ್ಬರ್ತದೆ ಹೊರಗಡೆ. ಅಂದ್ರೆ ನಾವ್ ಹಿಂಗೆ ಬಿತ್ತೀವಿ ಒಂದ್ ಸ್ವಲ್ಪ ಪಿಳಿ ಹಾಕಿ ಬರ್ಲಿ ಅಂತ ಹೇಳಿ, ಅಂದ್ರೆ ಬಂಧನದಲ್ಲಿ ಇರ್ಬಾರ್ದಲ್ವಾ, ಸ್ವಲ್ಪ ಹೀಗೆ ಓಡಾಡ್ಕೊಂಡು ಹಾರಾಡ್ಕೊಂಡು ಬರ್ಲಿ ಅಂತ ಹೊರಗಡೆ ಬಿಡ್ತೇವೆ. ತಾವೇ ಹೋಗ್ತಾವ? ಹಾ, ಅವೇ ಹೋಗ್ತೇವೆ, ಹೋಗಿ ಬರ್ತೇವೆ ಮತ್ತೆ ರಿಟರ್ನ್. ಒಂದು ತಾಸು ಬಂದ್ಬಿಡ್ತಾವ? ಹಾ, ಒಂದ್ 2-3 ತಾಸು ಇರ್ತದೆ ಅಷ್ಟೇ ಮೇಲ್ಗಡೆ, ಮತ್ತೆ ಬಂದ್ಬಿಡ್ತಾವೆ. ಈಗ ಇನ್ನೊಂದ್ ತಿಂಗಳು ಆಮೇಲೆ ಹೋಗೋದಿಲ್ಲ, ಅದು ಡಿಸೆಂಬರ್ ನಂತರ ಮತ್ತೆ ಹೋಗೋದಿಲ್ಲ ಹೊರಗಡೆ, ಮನೆ ಹತ್ರನೇ ಇರ್ತದೆ. ಈ ಸಂಜೆ ವೇಳೆಗೆ ಎಲ್ಲ ಒಂದ್ ಸ್ವಲ್ಪ ಹೋಗ್ಬರ್ತದೆ ಅಷ್ಟೇ, ಕಂಪೌಂಡ್ ಹೊರಗಡೆ ಎಲ್ಲ ಹೋಗ್ತಾವ. ಇಲ್ಲಾಂದ್ರೆ ನಮ್ದು 15 ಎಕರೆ ಕಂಪೌಂಡ್ ಇದೆ, ಅದರಲ್ಲೇ ಎಲ್ಲ ಸುತ್ತಾಡ್ಕೊಂಡಿರ್ತವೆ ಆಕಳು ತೋಟದಲ್ಲಿ, ಅಲ್ಲಿ ಇಲ್ಲಿ ಮನೆ ಹತ್ರ ಕಂಪೌಂಡ್ ಒಳಗೆ. ಮತ್ತೆ ಭತ್ತದ ಹುಲ್ಲು ಅಂತದೆಲ್ಲ ಮನೆಯಲ್ಲಿ ಬೆಳಿತೀವಿ. ಹಾ, ಇನ್ನು ಮಾಡಿಲ್ಲ, ಅದು ಮಾಡ್ಬೇಕು. ನ್ಯೂಕ್ಲಿಯರ್ ಅಂತ ಮಾಡ್ತಾರಲ್ಲ ಸರ್, ಅದನ್ನೇ ಹುಲ್ಲುಗಳನ್ನ, ಹಸಿ ಹುಲ್ಲುಗಳನ್ನು ಪೂರೈಕೆ ಮಾಡ್ಬೇಕು ಅಂತ ಇದೀವಿ. ನೋಡ್ಬೇಕು, ಅದಿನ್ನು ಪ್ರಾರಂಭಿಕ ಹಂತದಲ್ಲಿ ಇದೆ, ಸ್ವಲ್ಪ ಒಂದೇ ಸಲ ಕಷ್ಟ ಆಗ್ತದೆ ಎಲ್ಲ ಮಾಡ್ಲಿಕ್ಕೆ, ಮಾಡ್ಬೇಕು. ಮತ್ತೆ ಶ್ರೇಯಗಳ ಮುಖಾಂತರ ಮಾಡ್ತಾರಲ್ಲ ಸರ್, ಅಂದ್ರೆ ಆಮೇಲೆ ಅಜೋಲ ಅಂತ ಬೆಳಿತಾರೆ ನೋಡಿ, ಅವನ್ನೆಲ್ಲ ಮಾಡ್ಬೇಕು ಅಂತಿದ್ವಿ. ಆದ್ರೆ ಹಾಲನ್ನು ನೀವು ಪಡೆಯೋದಿದ್ರೆ ಮಾತ್ರ ಅಜೋಲ ನೆಡಿ ಅಂತ ಹೇಳ್ತಾರೆ, ಅಂದ್ರೆ ಹಾಲನ್ನು ಹೆಚ್ಚು ಮಾಡ್ತದಂತ ಬಾಜೋಲ. ನೀವು ಹಾಲು ಕರೆಯೋದಿಲ್ಲ, ಹಾಗಾಗಿ ಅಜೋಲ ಬೇಡ ಅಂತ ಹೇಳಿದ್ರು ಪಶು ವೈದ್ಯಾಧಿಕಾರಿಗಳನ್ನು. ಹಾಗಾಗಿ ನೋಡ್ಬೇಕು, ಹಸಿ ಹುಲ್ಲನ್ನು ಬೆಳಿಬೇಕು ಅಂತ ಹೇಳಿದ್ವಿ. ಅಜೋಲ ಹಾಲು ಕರೆಯೋದು, ಹಾಲಿನ ಪ್ರಮಾಣ ಜಾಸ್ತಿ ಆಗುತ್ತೆ, ಆದ್ರೆ ಅದೊಂದು ಆಹಾರವಾಗಿ ಕೊಡ್ಬೋದು. ಆಹಾರವಾಗಿ ಕೊಡ್ಬೋದು, ಖಂಡಿತ ಖಂಡಿತ ಆಹಾರವಾಗಿ ಕೊಡ್ಬೋದು, ಒಳ್ಳೇದಲ್ಲ, ಅದನ್ನು ಪೌಷ್ಟಿಕವಾಗಿ ಸದೃಢವಾಗಿ ಬೆಳೀತದೆ ಆಕಳಲ್ಲಿ. ಯಾಕಂದ್ರೆ ನೀವು ಪ್ರತಿಯೊಂದನ್ನು ಕೊಂಡ್ಕೊಂಡ್ರೆ ನಿಮ್ಗೆ ಲಾಸ್ ಜಾಸ್ತಿ ಆಗ್ತದೆ. ಹೌದು, ಪ್ರತಿಯೊಂದು ನಮ್ಗೆ ಆರ್ಥಿಕವಾಗಿ ಕಷ್ಟ ಆಗ್ಬಿಡ್ತದೆ. ಅಂದ್ರೆ ಎಲ್ಲವನ್ನು ಹೊಂದಿಸ್ಕೊಡೋದು, ಅಂದ್ರೆ ಒಣ ಹುಲ್ಲಿಗೂ ತುಂಬಾ ಕಾಸ್ಟ್ಲಿ ಆಗ್ಬಿಟ್ಟಿದೆ. ಅಂದ್ರೆ ರೈತರು ಚಿಕ್ಕ ಚಿಕ್ಕ ಇದನ್ನ ಈಗ ಹುಲ್ಲು ಬೆಳೆಯೋದನ್ನ ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದ್ದಾರೆ ಈ ಭಾಗದಲ್ಲಾಗಲಿ, ಮತ್ತೆ ಆ ಕಡೆ ಎಲ್ಲ ವಾಣಿಜ್ಯ ಬೆಳೆಗಳೇ ಹೆಚ್ಚಾಗಿ ಬೆಳೀತಾ ಇದ್ದಾರೆ ಈಗ. ಅಷ್ಟು ಆದಾಯ ಇರೋದಿಲ್ಲ, ಅಷ್ಟೇ ಪ್ರಮಾಣದ ಹುಲ್ಲು ಅವರಿಗೆ ಪೂರೈಕೆ ಮಾಡಬೇಕಾಗ್ತದೆ. ಹಾಗಾಗಿ ಸಮಸ್ಯೆ ಇದೆ ಹುಲ್ಲು ಬೆಳೆಯೋದು. ಹಾಗಾಗಿ ವಾಣಿಜ್ಯ ಬೆಳೆಗಳತ್ತೆ ಜನ ಇದು ಮಾಡಿಬಿಟ್ಟಿದ್ದಾರೆ. ಅಂದರೆ ಅಡಿಕೆಗೆಲ್ಲ ತುಂಬ ಈಗ ಸ್ವಲ್ಪ ದರ ಬಂದಿದೆ, ಕಾಳು ಮೆಣಸು ಈ ಥರ ಎಲ್ಲ ಮಾಡ್ತಲ್ಲ ಸರ್. ಹಾಗಾಗಿ ತೆಂಗು ಅಡಿಕೆ ಬೆಳೆಯುವ ಜಾಗದೊಳಗೆ ಅಡಿಕೆ ಬೆಳಿಬಹುದು ಬೆಳಿಬಹುದು, ಆದ್ರೆ ಭತ್ತ ಬೆಳೆಯುವಂತ ಪ್ರದೇಶದೊಳಗೆ ಅಡಿಕೆ ಬೆಳೆಯಕ್ಕಾಗುತ್ತ? ಭತ್ತಗೂ ಆಗುತ್ತೆ, ಈಗಾಗಲೇ ಗದ್ದೆಗಳೆಲ್ಲ ಅಡಿಕೆ ಮಾಡಿದಾರೆ ಈಗ. ಆಲ್ರೆಡಿ ಕೆಲವೊಂದು ಕಡೆ 50% ಆಗ್ಬಿಟ್ಟಿದೆ ಈಗ ಗದ್ದೆ. ಮೊದಲೇ ಕಬ್ಬು ಅದೆಲ್ಲ ಬೆಳೀತಾ ಇದ್ರು, ಈಗೆಲ್ಲ ಅಡಿಕೆಗಳನ್ನ ವಾಣಿಜ್ಯ ಬೆಳೆಗಳನ್ನೇ ಹಾಕ್ತಾ ಇದಾರೆ ಎಲ್ಲ. ಹಾಗಾಗಿ ಈ ಆಹಾರ ಬೆಳೆಗಳೆಲ್ಲ ಕಡಿಮೆ ಆಗ್ತಿದ್ರು. ಅಂದ್ರೆ ನಾವು ರೈತರಿಗೆ ಇದನ್ನೇ ಬೆಳೀರಿ ಅನ್ನಕ್ಕಾಗಲ್ಲ, ಅವರ ಸ್ವಾತಂತ್ರ್ಯ, ಅವರ ಸ್ವಾತಂತ್ರ್ಯ. ಆದರೂ ಸ್ವಲ್ಪ ಆಹಾರ ಬೆಳೆನೇ ಇದ್ರೂ ನಮ್ಗೆ ಒಳ್ಳೇದಲ್ಲ ಸರ್, ಬರೀ ವಾಣಿಜ್ಯ ಬೆಳೆಗಳಿಗಿಂತ ಅಡಿಕೆಗಳಿಗಿಂತ ಇವುಗಳಿದ್ರೂ ತುಂಬ ಒಳ್ಳೇದು. ಕಬ್ಬು ಭತ್ತ ಈ ಥರ ಎಲ್ಲ ಆಹಾರ ಬೆಳೆಗಳಿದ್ರು. ಮತ್ತೆಲ್ಲ ಈಗ ರೈತರು ಆರ್ಥಿಕ ಸಂಕಷ್ಟದ ಕೆಲವು ಗದ್ದೆಗಳನ್ನೆಲ್ಲ ಸೇಲ್ ಮಾಡ್ತಾ ಇದ್ದಾರೆ, ಅಂದರೆ ಕಟ್ಟಡ ನಿರ್ಮಾಣಕ್ಕಾಗಲಿ, ಆ ಥರ ಎಲ್ಲ ಆಗ್ತಾ ಇದೆ ಈಗ. ಭೂಮಿ ಅಂತೂ ಪ್ರತಿಶತ ಪ್ರಮಾಣ ಕಡಿಮೆ ಆಗ್ತಾ ಇದೆ ಆಹಾರ ಬೆಳೆ. ಯುವಕರು ಕೃಷಿ ಕಡೆ ಒಲವು ತೋರಿಸ್ತಾ ಇಲ್ಲ ಅಂತೇಳಿ, ಅದಕ್ಕಾಗಿ ನಾನು ಇಂಥದ್ದೆಲ್ಲ ಮಾಡ್ತಾ ಇದ್ದೀನಿ ಅಂದ್ರೆ, ನೀವು ಮಾಡೋದಕ್ಕೂ ಅವ್ರಿಗೆ ಏನರ ಸ್ಫೂರ್ತಿ ಆಗಿದ್ದು ಇದೆ ಒಂಥರ ಇನ್ಸ್ಪಿರೇಷನ್ ಆಗಲಿ ಅಂತ. ಅಂದ್ರೆ ಈ ತರ ಪ್ರಶಸ್ತಿಗಳೆಲ್ಲ ಬಂದಾಗ ತಾವು ಮಾಡ್ಬೇಕು ಅನ್ಸುತ್ತಲ್ಲ. ಅಂದ್ರೆ ಯುವಕರು, ಓ ನಾವು ಈ ತರ ಇಲ್ಲದೆ ಇದ್ರು ನಾವು ಈ ತರ ಒಂದು ಮಾಡಬಹುದಲ್ಲ, ನಮ್ಮಿಂದಲೂ ಸಾಧ್ಯ ಇದೆ ಅಂತ ಹೇಳ್ಬೋದು. ನಾನು ಪದವಿ ಮಾಡಿದ್ರು ಕೂಡ ಇದರಲ್ಲಿ ನಾನು ಇದ್ದೇನೆ, ನಂಗೆ ಪತ್ರಿಕೋಮ ಇದರಲ್ಲೂ ಕೆಲಸ ಸಿಕ್ಕಿತ್ತು, ವರದಿಗಾರನೇ ಇಲ್ಲೂ ಕೂಡ ಕೆಲಸ ಸಿಕ್ಕಿತ್ತು. ಎಲ್ಲ ಖಾಸಗಿ ವಲಯದಲ್ಲಿ ಎಲ್ಲವನ್ನೂ ಬಿಟ್ಟೆ ನಾನು, ಪತ್ರಿಕೆಯಲ್ಲಿ ಎಲ್ಲ ರಂಗದಲ್ಲೂ ಕೆಲಸ ಸಿಕ್ಕಿತ್ತು. ಶಿಕ್ಷಕನಾಗಿ ನಾನು ಎಲ್ಲವನ್ನು ಬಿಟ್ಟು ಕೃಷಿ ಅಂತೇಳಿ ಶ್ರೇಷ್ಠ ಅಂತ ಹೇಳ್ಕೊಂಡು ಬಂದೆ. ಅದ್ರಲ್ಲಿ ಒಂಥರ ಆತ್ಮಕ್ಕೆ ಒಂಥರ ನೆಮ್ಮದಿ ಇದೆ ಕೃಷಿಯಲ್ಲಿ, ಅದರಲ್ಲಿರ್ತಕ್ಕಂಥ ನೆಮ್ಮದಿ ಯಾವ್ದ್ರಲ್ಲೂ ಸಿಗೋದಿಲ್ಲ ಅಂತ ನಾನು ಸಿಕ್ ಇದೆ ಇಲ್ಲ ಅಂತ ಹೇಳಲ್ಲ, ಅದು ಅವರವರ ಭಾವ ಭಕ್ತಿಗೆ ಬಿಟ್ಟಿದ್ದು. ಅಂದ್ರೆ ಇನ್ನೊಂದು ಏನಂದ್ರೆ, ಯಾವಾಗ್ಲೂ ಬೇರೆದವ್ರ ಮೇಲೆ ನಾವು ಅವಲಂಬನೆ ಆಗಬಾರ್ದು. ನಿಮ್ಮಲ್ಲಿ ದುಡ್ಡು ಇದೆ, ನೀವು ಅದನ್ನ ನಿರ್ವಹಣೆ ಮಾಡ್ತೀರಿ ಅಂದ್ರೆ ಓಕೆ, ಮಕ್ಕಳು ಓದ್ಬೇಕು, ಅವರು ಶಾಲೆಗೆ ಹೋಗ್ಬೇಕು, ಖರ್ಚು ವೆಚ್ಚ ಇದೆ, ಮದುವೆ ಮುಂಜೆ ಇದೆ, ಮತ್ತೆ ಮನೆಯಲ್ಲಿ ಹೆಣ್ಮಕ್ಳಿಗೆ ಬೇಕು ಬೇಡ ಎಲ್ಲ ಕೇಳ್ತಾ ಇರ್ತಾರೆ. ಸರಿ, ಅದೇ ಅವರವರ ಇದು ಇಷ್ಟ, ಅದೇನ್ ಮಾಡ್ಲಿಕ್ಕೂ ಆಗೋದಿಲ್ಲ. ಆದ್ರೂ ಕೃಷಿ ಕಡೆ ಹೆಚ್ಚು ಯುವಕರು ಬಂದ್ರೆ ಒಳ್ಳೇದು. ನಮ್ದು ಕೃಷಿ ಪ್ರಧಾನ ರಾಷ್ಟ್ರ, ನಮ್ಮ ದೇಶದ ಬೆನ್ನೆಲುಬೇ ಕೃಷಿಕರು ರೈತರು. ಹಾಗಾಗಿ ಇದರಿಂದ ಒಳ್ಳೇದಾಗ್ತದೆ ಅಂತ ನನ್ನ ಅನಿಸಿಕೆ. ಹೈನುಗಾರಿಕೆ ಮಾಡಿದ್ರೆ ಯಾವುದೇ ನಷ್ಟ ಆಗೋದಿಲ್ಲ, ಇದರಿಂದ ಲಾಭನೇ ಹೊರತು ಯಾವುದೇ ನಷ್ಟ ಇಲ್ಲ ಅಂತ ನನ್ನ ಪ್ರಕಾರ ಹೇಳ್ಬೋದು. ಎಷ್ಟು ಎಕರೆ ನಿಮ್ದು ಜಮೀನು? ನಮ್ದೀಗ 15 ಎಕರೆ ಟೋಟಲ್ ಕಂಪೌಂಡ್ ಇದೆ, ಅದರಲ್ಲ 4-5 ಎಕರೆ ತೋಟ ಇದೆ. ತೆಂಗು, ಅಡಿಕೆ, ಕಾಳು ಮೆಣಸು, ಜಾಯಿಕಾಯಿ, ಈಗ ಮಿಶ್ರ ಬೆಳೆಯನ್ನು ಮಾಡ್ಕೊಂಡಿದ್ದೇವೆ. ಗೋಡಂಬಿ ಮತ್ತು ಉಳಿದಿದ್ದು ಅಂದ್ರೆ ಉಳಿದೆಲ್ಲ ಸ್ವಲ್ಪ ಈ ತರ ಕಾಡು ಮರಗಳಿರ್ತವಲ್ಲ ಸರ್, ಅಂದ್ರೆ ಪರಿಸರ ರಕ್ಷಣೆಗಾಗಿ 1000 ಅಧಿಕ ಮರಗಳನ್ನ ನೆಟ್ಟು ಬೆಳೆಸಿದ್ದೇವೆ ನಾವು. ಹಲಸು, ಮಾವು, ಈ ಇದ್ರದೆಲ್ಲ ಇರ್ತಲ್ಲ ಸರ್, ಕೆಸೆ ಇಲ್ಲ, ಕಡಿಮೆ ಅದಾಗಿ ಹುಟ್ಕೊಂಡಿದ್ದು. ಮತ್ತೆ ಈ ತರ ಮರ ಹಲವಾರು ಮರಗಳಿದೆ, ಮಾವು, ಹಲಸು ಇದೆಲ್ಲ. ಉತ್ಪನ್ನವೆಲ್ಲ ಅಂದ್ರೆ ಅದರ ಉತ್ಪನ್ನ ಅಂದ್ರೆ ಈಗ ನಾವು ಅದರಿಂದ ಹೆಚ್ಚು ಬೆರಕು ಅಂತ ಬೀಳ್ತೇವೆ ಸರ್, ಎಲೆಗಳೆಲ್ಲ ತುಂಬಾ ಇದಾಗ್ತದೆ ನಮ್ಮ ತೋಟಕ್ಕೆ. ಸಾವಯವ ಗೊಬ್ಬರಕ್ಕೆ ಅದ್ರ ಮೇಲೆ ಸಗಣಿ ಇದೆಲ್ಲ ಎರಚಿ ಅದನ್ನ ತೋಟಕ್ಕೆ ಪೂರೈಕೆ ಮಾಡ್ತೀವಿ, ತುಂಬಾ ಒಳ್ಳೇದು. ಈಗ ಹಲಸು ಇದೆ, ಮಾವು, ಅದ್ರ ಹಣ್ಣೆ ಎಲ್ಲ ಸಿಗುತ್ತಲ್ಲ? ನಾವೊಂದೇ ಹಲಸಿನ ಹಣ್ಣನ್ನ ಆಕಳಿಗೆ ಹಾಕ್ಬಿಡ್ತೇವೆ ಅಷ್ಟು, ಕೊಯ್ದು ಬೆಳಿ. ಅದು ಒಳ್ಳೆ ಪೌಷ್ಟಿಕ ಆಹಾರ ಅಂದ್ರೆ 100 ಹಣ್ಣೆ ಆದ್ರೆ ನಮ್ಮ ತುಂಬಾ ಆಕಳಿದೆಯಲ್ಲ ಸರ್, ಅಂದ್ರೆ ಮಳೆಗಾಲದಲ್ಲಿ ಚಿಕ್ಕ ಚಿಕ್ಕ ಪೀಸ್ಗಳನ್ನ ಮಾಡಿಬಿಟ್ಟು ಅಂದ್ರೆ ಒಂದು ಇದ್ರಲ್ಲಿ ಹಾಕ್ಬಿಡ್ತೇವೆ, ಜಾವೆಲ್ಲ ಎಲ್ಲ ತಿನ್ಕೊಂಡ್ ಬಿಡ್ತೇವೆ ಹಲಸಿನ ಹಣ್ಣಲ್ಲಿ. ಮಾವಿನ ಹಣ್ಣು ಒಳ್ಳೆ ತಿನ್ಕೊಳ್ತೇವೆ, ಬಿದ್ಕೊಂಡು ತುಂಬಾ ಮಾವಿನ ಗಿಡ ಮರ ಎಲ್ಲ ಇದೆ. ಒಟ್ಟು ನಿಶ್ವಾರ್ಥಿ ಅಂದ್ರೆ ಗೋವುಗಳಿಗಷ್ಟೇ ಪೂರೈಕೆ ಮಾಡ್ತಾ ಇದ್ವಿ. ಇಲ್ಲ ಆಗಿಲ್ಲ ಸರ್, ಇನ್ನು ಆಗ್ಬೇಕು. ಬ್ರದರ್ ಆಗಿಲ್ಲ ಇನ್ನು, ಫಸ್ಟ್ ಬ್ರದರ್ ಇದು, ಅವರು ಗೌರ್ಮೆಂಟ್ ಕೆಲಸದಲ್ಲಿದ್ದಾರೆ. ಮತ್ತೆ ಎಲ್ಲವನ್ನು ತ್ಯಾಗ ಮಾಡಿ ಮದುವೆ ಆಗ್ತಾರೆ ಅಂದ್ರೆ ಸಂಸಾರ ಅಂತ ಮಾಡ್ಬೇಕಲ್ಲ ಸರ್, ಅದನ್ನ ಬಿಟ್ಟು ಆಗ್ಲಿಕ್ಕೆ ಆಗಲ್ಲ, ಸನ್ಯಾಸಿ ಅಂತ ಆಗುತ್ತೆ. ಹಾಗಾಗಿ ಅಂದ್ರೆ ಒಂದು ಸಮಾಜ ಅಂತ ಮೇಲೆ ನಾವು ಎಲ್ಲವನ್ನು ನೋಡ್ಕೊಂಡು ಹೋಗ್ಬೇಕಾಗ್ತದೆ, ಹಾಗಾಗಿ ಸಮಾಜ ವಿರುದ್ಧವಾಗಿ ನಡೀಲಿಕ್ಕೆ ಆಗೋದಿಲ್ಲ, ಹಾಗಾಗಿ ಮಾಡ್ಬೇಕಾಗುತ್ತೆ. ಏನು ಓದಿದ್ರಿ? ನಾನಂದ್ರೆ BEd MA ಜರ್ನಲಿಸಮ್, MA ಹಿಸ್ಟ್ರಿ ಮತ್ತೆ ಇತಿಹಾಸ, ಇದರಲ್ಲಿ MA ಎಲ್ಲ ಆಗಿ ಸರ್, 4 ಪದವಿಯನ್ನ ಪೂರೈಸಿದೆ. ಜೀವನ ಪರ್ಯಂತ ಒಂದು ಆದರ್ಶ ಏನೋ ಇಟ್ಕೊಂಡಿದ್ರೆ. ಹೌದು ಸರ್, ಅಂದ್ರೆ ಗೋವುಗಳ ರಕ್ಷಣೆ ಆಗಬೇಕು ಅಂದ್ರೆ ನಮ್ಮ ಉದ್ದೇಶ. ಸಾವಯವ ಕೃಷಿನೇ ನಮ್ಮ ಫಸ್ಟ್ ಪ್ರಿಫರೆನ್ಸ್. ಅಂದ್ರೆ ರಾಸಾಯನಿಕವನ್ನು ಚೆಲ್ತಾ ಇದಾರಲ್ಲ ಸರ್ ಭೂಮಿಗೆ, ಅದನ್ನು ಫಸ್ಟ್ ನಿಲ್ಬೇಕು. ಅಂದ್ರೆ ನೀರು, ಮಣ್ಣಿಗೆ ಸೊಲ್ಯೂಷನ್ ಆಗ್ತಾ ಇದೆ, ನೀರು ಕೂಡ ಸೊಲ್ಯೂಷನ್ ಆಗ್ತಿದೆ. ಅಂದ್ರೆ ಈ ಮೀನುಗಳು, ಮತ್ಸ್ಯಗಳೆಲ್ಲ ನಾಶ ಆಗ್ತದೆ ಸರ್ ಅದರಿಂದ, ಅದೆಲ್ಲ ನಿಲ್ದೋದ್ರಿಂದ ಇದೊಂದೇ ಪರಿಹಾರ, ಸಾವಯವ ಕೃಷಿ ಒಂದೇ ಪರಿಹಾರ, ಮತ್ತೆ ಯಾವುದೂ ಇಲ್ಲ. ಹಿಂಗೆಲ್ಲ ಹೇಳ್ತೀರ ಬೇರೆ ದಕ್ಕಗಳೇ ಹೊರಗೆ ತಿರುಗೆಲ್ಲ? ನಾನು ಹೇಳ್ತೀನಿ, ಆದ್ರೆ ಸ್ವಲ್ಪ ಕೇಳ್ಬೇಕಲ್ಲ, ಯಾವನ್ ಬಿಡ್ರಿ ಹೇಳ್ಕೊಂತಿರ್ತಾರೆ ಅಂತ ಕೇಳ್ತಾರೆ ಕೆಲವರು. ಕೆಲವರೆಲ್ಲ ಇದು ಮಾಡ್ತಾರೆ ಅಂದ್ರೆ, ಎಲ್ಲರೂ ಸ್ವಲ್ಪ ಇದು ಮಾಡ್ತಾರೆ. ಈಗ ಅಂದ್ರೆ ಯುವಕರೆಲ್ಲ ಸ್ವಲ್ಪ ಈಗ ಕೃಷಿ ಕಡೆ ವಾಲ್ತಾ ಇದ್ದಾರೆ. ಈಗ ಕೊರೋನಾ ಆಯ್ತಲ್ಲ ಸರ್, ಅಂದ್ರೆ ಸಿಟಿ ಕಡೆನೂ ಅಷ್ಟಾಗಿ ಜೀವನ ಇದಾಗ್ತಿಲ್ಲ, ಕೆಲಸ ಎಲ್ಲ ಹೋಗಿದೆ ಕಂಪನಿಯಿಂದ. ಈ ಕಡೆ ನಮ್ಮ ಈ ಕರಾವಳಿ ಭಾಗದಲ್ಲೂ ಕೂಡ ಈಗ ಕೃಷಿ ಕಡೆ ವಾಲಿದ್ದಾರೆ ಯುವಕರು, ಹೈನುಗಾರಿಕೆ ಆ ಕಡೆ ಎಲ್ಲ ಬರ್ತಾ ಇದ್ದಾರೆ. ತುಂಬಾ ಒಳ್ಳೆಯ ಒಂದು ಇದು ಅಂತ ಹೇಳ್ಬೋದು. ಎಷ್ಟು ಜನ ನೌಕರಿ ಕಳ್ಕೊಂಡ್ರು? ತುಂಬಾ ಜನ ಕಳ್ಕೊಂಡಿದ್ದಾರೆ ಕಂಪನಿ ಮೇಲೆ. ಈಗ ಕೃಷಿ ಕಡೆನೆ ಬಂದಿದ್ದಾರೆ, ನಮ್ಮ ಊರಿನಲ್ಲೇ ತುಂಬಾ ಜನ ಈಗ ಕಂಪನಿ ಬಿಟ್ಟು ಬಂದಿದ್ದಾರೆ ಬೆಂಗಳೂರಿಂದ. ಕೆಲಸವೂ ಬೇಡ, ಇದು ಬೇಡ, ನಮ್ಮ ಕೃಷಿ ಒಳ್ಳೇದು ಅಂತ ಹೇಳ್ತಿದ್ದಾರೆ. ನಿಮ್ಮ ಹಳ್ಳಿಯೊಳಗೆ ಎಷ್ಟು ಜನ ಬಂದಿದ್ದಾರೆ? ತುಂಬಾ ಜನ ಬಂದಿದ್ದಾರೆ, ಅಬೌಟ್ 50% ಬಂದಿದ್ದಾರೆ. ಹೌದು, ಕಂಪನಿಯನ್ನು ಬಿಟ್ಟಿದ್ದಾರೆ, ಕೃಷಿ ಕಡೆ ವಾಲಿದ್ದಾರೆ, ಅಂದ್ರೆ ಇಲ್ಲಿ ವಿಳ್ಯದೆಲೆ ಎಲ್ಲ ಫೀಡ್ ಮಾಡ್ತಾರಲ್ಲ ಆ ತರ ಇದಕ್ಕೆ ಬಂದಿದ್ದಾರೆ. ಒಂದು ಕಂಪನಿ ಬಿಟ್ಟರು ಅಥವಾ ಕಂಪನಿನ ಇವ್ರನ್ನ ಬಿಡಿಸ್ತು ನನಗೆ ಎಲ್ಲ ಆಗಿದೆ ಸರ್. ಅಂದ್ರೆ ಕಂಪನಿಯವರು ಅವ್ರಿಗೆ ಹಣ ಕೊಡ್ಬೇಕಾಗಲ್ಲ ಸರ್, ನಡೆಸೋದು ಕಷ್ಟ. ಅವ್ರಿಗೆ ಇನ್ಕಮ್ ಬರ್ಬೇಕಲ್ಲ, ಈಗ ಅಂದ್ರಷ್ಟು ಕಷ್ಟ ಆಗಿದೆ, ಆರ್ಥಿಕವಾಗಿ ಈಗ ಕಷ್ಟದಲ್ಲಿದೆ ದೇಶ. ಹಾಗಾಗಿ ಕೃಷಿಯಿಂದ ಸಾಧ್ಯ ಸರ್, ಕೃಷಿಯಿಂದನೇ ದೇಶ ಇದು ಮಾಡ್ಬೋದು. ಅಂದ್ರೆ ನೀವು ಹೇಳಿದ್ರಿ ಲೇಬರ್ ಖರ್ಚ್ ಜಾಸ್ತಿ ಇದೆ, ಒಂದು ಎಕರೆಗೆ 25-30 ಸಾವಿರ ರೂಪಾಯಿ ಖರ್ಚು, ಅದನ್ನು ದಾಟಿ ನಮ್ ಕೂಲಿ ಬೀಳ್ಬೇಕು ಮತ್ತೆ ನಮ್ ಮನೆ ಉಳಿಬೇಕು ಅಂತ ತುಂಬಾ ಕಷ್ಟ ಆಗ್ತದೆ. ಈಗ ಅಂದ್ರೆ ಮಿನಿಮಮ್ ಅಂದ್ರೆ 500 ರೂಪಾಯಿ ಮಾಡಿದ್ದಾರೆ ಕೂಲಿನೇ, ಅವರಿಗೆ ಕೊಟ್ಟು 5 ಬಂದ್ರೆ 1000 ಆಗುತ್ತೆ. ಕೂಲಿ ಕಾರ್ಮಿಕರಿಗೆ ಕಷ್ಟ, ಕೃಷಿ ಇದನ್ನ ನಡೆಸಿಕೊಂಡು ಹೋಗೋದೇ ಕಷ್ಟ ಆಗ್ತದೆ. ಪ್ರತಿಯೊಂದಕ್ಕೂ ಬೇಕು ಕೂಲಿ ಕಾರ್ಮಿಕರು, ಅಂದ್ರೆ ಅಡಿಕೆ ಕೊಯ್ಲಿಗೆ ಆಗೋದು, ತೆಂಗು ಕೊಯ್ಲಿಗೆ ಆಗ್ಬಹುದು. ಕೃಷಿ ಈಗ ಅಡಿಕೆ ಕೊಯ್ಲಿಗೆ ಸ್ವಲ್ಪ ಸಮಸ್ಯೆ ಆಗಿದೆ, ತೆಂಗು ಕೊಯ್ಲಿ ಈಗ ಕುಮಟಾದಲ್ಲಿ ಒಂದು ಕಂಪನಿ ಮಾಡಿದ್ದಾರೆ, ಫೋನ್ ಮಾಡಿದ್ರೆ ಸಾಕು ಅವರು ನಮಗೆ ಬಂದು ಕೊಯ್ ಕೊಟ್ಟು ಹೋಗ್ತಾರೆ. ಅಷ್ಟು ಕೆಲಸ ಮಾಡಿದ್ದಾರೆ. ಅದೊಂದು ಎಲ್ಲ ನಮ್ಮ ಈ ಉತ್ತರ ಕನ್ನಡ ಜಿಲ್ಲೆಗೆ ಬರ್ತಾರೆ ಅವರು, ಹೇಳಿದ್ರೆ ಉತ್ಪಾದಕ ರೈತ ಉತ್ಪಾದಕ ಸಂಘ ಅಂತ ಮಾಡಿದ್ದಾರೆ ಅವರು. ಹಾ, ಅದ್ರಲ್ಲಿ ತುಂಬಾ ಯುವಕರಿಗೆ ಕೆಲಸ ಕೊಟ್ಟಿದ್ದಾರೆ ಅವರು, ಕುಮಟಾದಲ್ಲಿ ಇದೆ ಅವರು ಹೆಡ್ ಆಫೀಸ್. ಅದು ಖರ್ಚು ಕಡಿಮೆ ಅವ್ರಿಗೆ ಕೊಟ್ಟರೆ ಅಂದ್ರೆ ಒಂದು ಮರಕ್ಕೆ 32 ಅಂತ ಕೊಡ್ತಾರೆ ಅವ್ರ ಕಂಪನಿಯವರು, ಅವರಿಗೆ 25,000 ಕೊಡ್ತಾರೆ ಸ್ಯಾಲರಿ. ಅವರಿಗೆ ಒಂದು ದಿವಸಕ್ಕೆ 42 ಮರ ಕಟಾವ್ ಮಾಡಿದ್ರೆ ಆಯ್ತು, ಅವರಷ್ಟೇ ಕಾಯಿ ಕೊಯ್ಲನ್ನು ಮಾಡಿಕೊಟ್ರೆ ಆಯ್ತು. ಪ್ರತಿ ಮನೆಗೂ ಪ್ರತಿ ಇದಕ್ಕೂ ಬರ್ತಾರೆ, ಮನೆಗೆ ಮರ ಇದ್ರು ಕೊಯ್ಲು ಮಾಡಿಕೊಟ್ಟು ಹೋಗ್ತಾರೆ. ಒಂದು 2 ದಿವಸ ಹಿಂದೆ ಅವ್ರಿಗೆ ಹೇಳಿಟ್ರೆ ಆಯ್ತು, ಅದೊಂದು ಸಮಸ್ಯೆ ಕಡಿಮೆ ಆಗಿದೆ. ಕೊಟ್ಟಾರೆ ಏನು ಹೇಳ್ತಿರುವ? ಸಂತೋಷ ಇದೆ ಸರ್ ಕೃಷಿಯಲ್ಲಿ. ಕಷ್ಟನೂ ಇದೆ, ಅಂದ್ರೆ ಪ್ರತಿಯೊಂದು ಉದ್ಯಮದಲ್ಲೂ ಕಷ್ಟ ನಷ್ಟ ಸಹಜ, ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಕೃಷಿಯಲ್ಲಿ ಸ್ವಲ್ಪ ನೆಮ್ಮದಿ ಇದೆ ಅಂತ ನನ್ನ ಅನ್ಸಿಕೆ. ಇದೆಲ್ಲ ಯುವಕರು ಬರಬೇಕು ಅನ್ನೋದೇ ನನ್ನ ಒಂದು ಆಸೆ ಅಷ್ಟೇ. ಗೋವುಗಳ ರಕ್ಷಣೆ ಆಗಲಿ, ಗೋವತ್ತೆ ನಿಷೇಧ ಆಗಬೇಕು ಅನ್ನೋದೇ ನಮ್ಮ ಆಸೆ ಸರ್. ಗೋವುಗಳೇ ನಿಜವಾದ ದೇವರು ಕಲಿಯೋಗದಲ್ಲಿ ಅನ್ನೋದೇ ನಮ್ಮ ಆಸೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ದೇಶೀಯ ಆಕಳ ಸಾಕಾಣಿಕೆ ಕುರಿತು ಹೊನ್ನಾವರದ ವಿನಯ್ ಸುಬ್ರಾಯ ಶೆಟ್ಟಿ ಅವರೊಡನೆ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಿಸಿದವರು ಎಚ್ಬಿ ರಾಮಡಿಗಿ. ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಕೇಳುಗರೆ ಗಮನಿಸಿ, ನಾಳಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ತರಕಾರಿ ಹೂವಿನ ಬೆಳೆ ಬೇಸಾಯದ ಅನುಭವಗಳ ಕುರಿತು ಹಳಿಯಾಳದ ರೈತ ಬಾಬು ಮಾರುತಿ ಮಿರಾಶಿ ಅವರೊಡನೆ ಸಂದರ್ಶನ ಪ್ರಸಾರವಾಗಲಿದೆ. ಹಾಗೂ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪೌಷ್ಟಿಕ ಕೈತೋಟದ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ ಡಾ ರವಿ ವಾಯ್. ಆಕಾಶವಾಣಿ ಕಾರವಾರ ಜನಪದ ಸಂಗೀತ. ಇಂದಿನ ಕಾರ್ಯಕ್ರಮದಲ್ಲಿ ಮುಂಡಗೋಡ ತಾಲೂಕು ಹುನಗುಂದದ ಶ್ರೀಮತಿ ಅಕ್ಕವ್ವ ಕೃಷ್ಣ ಲಮಾಣಿ ಹಾಗೂ ಸಂಗಡಿಗರಿಂದ ಲಂಬಾಣಿ ಸಮುದಾಯದ ಹಾಡುಗಳು. ಮೊದಲಿಗೆ ಮದುವೆಯ ಮೊದಲು ಮಧುಮಕ್ಕಳಿಗೆ ಅರಿಸಿನ ಹಚ್ಚುವಾಗ ಹಾಡುವ ಹಾಡು. ಹೇಳಿ.